ಗಂಟೆ 50:09 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರೆ ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮದೆ ಗ್ರಾಮದ ಕೆಮ್ಮಾರನ ನವೀನ್ ಬಿದ್ದಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ, ಅನಂತರ ಮಾರುಕಟ್ಟೆ ಧಾರಣೆಯನ್ನು ಕೇಳುತ್ತೀರಿ. ಕೇಳಿ ಮೊದಲಿಗೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮದೆ ಗ್ರಾಮದ ಕೆಮ್ಮಾರನ ನವೀನ್ ಬಿದ್ದಪ್ಪ ಅವರಿಂದ ಅವರ ಕಾಫಿ ಮತ್ತು ಇತರ ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ನವೀನ್ ಬಿದ್ದಪ್ಪ ಅವರೇ. ನಮಸ್ಕಾರ ಸರ್. ತಾವು ಕಾಫಿಯನ್ನು ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದೀರ? 4.5 ಎಕರೆ ಗಂಟೆ ನಾವು ಬೆಳೀತಾ ಇದ್ದೀನಿ ನಮ್ಮ ಸ್ವಂತ ಜಮೀನಲ್ಲಿ. ಅದು ಬಿಟ್ಟು ಬೇರೆ ಜಮೀನ ಲೀಸ್ಗೆ ಹಾಕೊಂಡಿದ್ದೀನಿ, ಸೊ ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಅಲ್ಲೂ ಬೆಳೀತೀರಾ? ಹೌದು. ಯಾವ ಕಾಫಿ ಬೆಳೀತಾ ಇದ್ದೀರಾ ನಿಮ್ಮ ಮದೆ ಗ್ರಾಮದಲ್ಲಿ? ಅರಬಿ ತುಂಬಾನೇ ಕಡಿಮೆ, ರೋಬಸ್ಟ. ಮತ್ತೆ ನೀವು ಗುತ್ತಿಗೆ ತಗೊಂಡ್ರ ಜಮೀನಲ್ಲಿ? ಅಲ್ಲಿ ರೋಬಸ್ಟ ಇರೋದು ಜಾಸ್ತಿ. ರೋಬಸ್ಟನೇ? ರೋಬಸ್ಟನೇ ಯಾಕೆ ಹೆಚ್ಚು ಬೆಳೀತಾ ಇದ್ದಾರೆ ಇತ್ತೀಚೆಗೆ ಅಂತೀರಿ? ನಮ್ಮ ವೆದರ್ಗೆ ರೋಬಸ್ಟನೇ ಚೆನ್ನಾಗಿ ಸೂಟ್ ಆಗ ಸರ್. ಅರಬಿ ಎಲ್ಲ ಕೊಳ್ತೋಗಿ ಎಲೆ ಎಲ್ಲ ಉದುರೋಗುತ್ತೆ, ಮೇಂಟೆನೆನ್ಸ್ ಕೂಡ ಜಾಸ್ತಿ ಇರುತ್ತೆ ಅರಬಿಗೆ. ಇದಕ್ಕೆ ಸೂಟೇಬಲ್ ಅದೇ ಇರುತ್ತೆ, ರೋಬಸ್ಟ. ಹೌದು. ಎಷ್ಟು ವರ್ಷದ ತೋಟ ನಿಮ್ದು? ಹೆಚ್ಚು ಕಡಿಮೆ ನನ್ನ ವಯಸ್ಸು ಅಂದ್ರೆ 40 ವರ್ಷ. ಬಹಳ ಹಳೆ ತೋಟ. ಹೌದು. ಚೆನ್ನಾಗಿದೆ ಗಿಡಗಳು? ಇತ್ತೀಚೆಗೆ ತುಂಬಾ ಚೆನ್ನಾಗಿ ಬರ್ತೀವಿ ಸರ್. ಮತ್ತೆ ನೀವು ಏನಾದ್ರೂ ಹೊಸ ಗಿಡಗಳು ಹಾಕೊಳ್ಳೋದು ಎಲ್ಲ ಮಾಡ್ತಾ ಇಲ್ಲ? ಜಾಗ ಇಲ್ಲ ಸರ್ ಹಾಕೊಳಕ್ಕೆ, ಇರೋದೆಲ್ಲ ಕವರ್ ಆಗಿದೆ. ಎಲ್ಲ ಚೆನ್ನಾಗಿದೆ. ಏನ್ ಗಿಡಗಳೇನು ಹೋಗಿಲ್ಲ? ಇಲ್ಲ, ರಿಪೇರಿ ಗಿಡಗಳು ಇರ್ತದೆ. ಅದನ್ನ ನಾವು ಮರಗಿಲ್ಲ ಬಿದ್ದು ಇಲ್ಲದ್ರೆ ಕೆಲವು ಮರಗಳು ಸತ್ತು ಹೋಗಿ ಅದ್ರ ಬೇರುಗಳಿಂದ ಅದ್ರ ಹುಳಗಳ ತಿಂದು ಕೆಲವು ಹೋಗುತ್ತೆ. ಅದು ರಿಪೇರಿ ಕೆಲಸ ಇದ್ದೇ ಇರುತ್ತೆ. ಹೊಸ ಸಸ್ಯಗಳು ಹಾಕೊಳ್ತೀರಾ? ಹಾಕೊಳ್ತೀವಿ. ಹೌದು, ಅದು ಇದ್ದೇ ಇರುತ್ತೆ. ಪ್ರತಿ ವರ್ಷ ಇದ್ದೇ ಇರುತ್ತೆ. ಮುಖ್ಯವಾಗಿ ಈ ಕಾಫಿನಲ್ಲಿ ಒಳ್ಳೆ ಇಳುವರಿ ಪಡಿಬೇಕಂದ್ರೆ ಏನೇನು ಕ್ರಮ ಅನುಸರಿಸಬೇಕಾಗತ್ತೆ ನವೀನ್ ಅವರೇ? ಸರ್, ಈ ಕಾಫಿ ತಗೊಂಡಾಗ ಇಳುವರಿ ಜಾಸ್ತಿ ತಗೋಬೇಕು ಅಂತ ಹೇಳಿದಾಗ ಅದರದ್ದು ನಿರ್ವಹಣೆ ತುಂಬಾನೇ ಇಂಪಾರ್ಟೆಂಟ್. ಫಸ್ಟ್ ಗಿಡಗಳನ್ನ ಕಪಾತ್ ಮಾಡಬೇಕು. ಗಿಡ ಕಪಾತ್ ಯಾವ್ಯಾವ ಮಾಡಬೇಕಾಗತ್ತೆ? ಗಿಡ ವರ್ಷಕ್ಕೆ ಒಂದ್ಸತಿ ಕಪಾತ್ ಮಾಡ್ತೀವಿ. ಇದು ಈ ಫಸಲೆಲ್ಲ ಕುಯ್ದಾದ್ಮೇಲೆ ಜನರಲ್ ಆಗಿ ಫೆಬ್ರವರಿ ಮಾರ್ಚ್ ಒಳಗೆ ಮುಗಿಸ್ಬಿಡ್ತೀವಿ ಅದನ್ನ, ಮಾರ್ಚ್ ಏಪ್ರಿಲ್ ಒಳಗಡೆ ಮುಗಿಸ್ಬಿಡ್ತೀವಿ ಗಿಡಕಪ್ಪ ಅದನ್ನ. ಮತ್ತೆ ನೀರು ಕೊಡ್ಬೇಕು ಅದಕ್ಕೆ, ನೀರಾದ್ಮೇಲೆ ನೀರ್ ಜೊತೆಗೆ ನಾವು ಸ್ವಲ್ಪ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಕಾಯೆಲ್ಲ ಕಚ್ಚಿದ ಮೇಲೆ ಇತ್ತೀಚಿನ ಈ ವರ್ಷದಿಂದ ಕಂಪ್ಲೀಟ್ ತೋಟಕ್ಕೆ ಬೋಡೋ ಮಿಕ್ಸ್ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬೋಡೋ ಮಿಶ್ರಣ ಏನು ಉದ್ದೇಶ, ಯಾಕೆ ಹೊಡಿಬೇಕದು? ಅದು ತುಂಬಾನೇ ಡ್ರಾಪಿಂಗ್ ಈ ಶಿಲೀಂಧ್ರ ರೋಗಗಳು ಬರ್ತಿದೆ, ಅತಿಯಾದ ಮಳೆ ಆದಾಗ ನಮ್ಮ ಕಡೆ ಜಾಸ್ತಿನೇ ಮಳೆ, ಕಾಯಿಗಳೆಲ್ಲ ಬಿದ್ದೋಗ್ತವೆ. ಅದನ್ನ ಆಕ್ಚುಲಿ ಇರುವ ಕಾಫಿನ ನಮಗೆ ಸಿಗದೆ ಆಕ್ಚುಲಿ ಹಂಗೆ ಬಿಟ್ರೆ 100 ಕಾಫಿ ಆದ್ರೆ ನಮ್ಗೊಂದು 40 ಕಾಫಿ ಸಿಗ್ಬೋದೇನೋ, ಬಾಕಿಲ್ಲ ಬಿದ್ದೋಗೋದು, ಕುಯ್ಬೇಕಾದ್ರೆ ಬೀಳ್ಸೋದು, ಈ ತರ ಸಮಸ್ಯೆಗಳು 40 ಕಾಫಿ ಸಿಗುತ್ತೆ. ನಾವು ಈ ಬೋರ್ಡ್ ಹೊಡೆದ ನನ್ನ ಪ್ರಕಾರ ಒಂದು 60 ಕಾಫಿ ಆದ್ರೆ ಗ್ಯಾರಂಟಿ ಸಿಗ್ಬೋದು. ಅದೊಂದು ಅನುಕೂಲ ಆಗುತ್ತೆ. ಹೌದು ಹೌದು, ಕನಿಷ್ಠ ಒಂದು 20% ಇಳುವರಿ ಜಾಸ್ತಿ ಆಗ್ಬೋದು ಅಂತ. ಹೌದು, ಬೋರ್ಡ್ ಹೊಡೆದ್ರೆ ಹೌದು, ಒಂದ್ ಟ್ರಿಪ್ ಗೊಬ್ಬರ ಕಮ್ಮಿ ಕೊಟ್ಟು ಬರೀ ಬೋರ್ಡ್ ಒಂದ್ ಟ್ರಿಪ್ ಹೊಡೆದ್ರೆ ಸಾಕು. ಯಾವಾಗ ಹೊಡೆದ್ರೆ ಒಳ್ಳೇದು ಅಂತ ಬೋರ್ಡ್ ಮುಂಗಾರು, ಜೂನ್ ಮಳೆ ಬರಕ್ಕಿಂತ ಮುಂಚೆ ಹೊಡೆದ್ರೆ ಒಳ್ಳೇದು. 40 ದಿನ ಮತ್ತೆ ನಾವು ಈ ವರ್ಷ 2 ಸತಿ ಹೊಡಿಬೇಕು ಪ್ಲಾನ್ ಮಾಡಿದ್ವಿ. ಈ ಮಳೆ ಸ್ವಲ್ಪ ಈಗ ಮಳೆ ಹೊಡಿತೀವಿ, ಮಳೆ ಬಿಡು ಕೊಟ್ಟಾಗ ಹೊಡಿಬೇಕಾಗುತ್ತೆ. ಬಿಳಿ ಕೊಟ್ಟಾಗ ಹೊಡಿಬೇಕಾಗುತ್ತೆ ಸರ್. ಬಿಡು ಕೊಟ್ಟಾಗ ಹೇಳಿದಾಗ ಈ ತೋಟ ಕಂಪ್ಲೀಟ್ ತೋಟ ಹೊಡಿಬೇಕು ಅಂತ ಹೇಳಿದಾಗ ತುಂಬಾ ಲಾಂಗ್ ಪೀರಿಯಡ್ ಬೇಕಾಗುತ್ತೆ ನಮಗೆ. ಒಂದು 1 ವೀಕ್ ಆದ್ರೂ ಗ್ಯಾಪ್ ಕೊಡಬೇಕಾಗುತ್ತೆ. ನಮಗೆ ಒಂದೊಂದು ಡ್ರಮ್ ರೆಡಿ ಮಾಡ್ಕೊಂಡು ಒಂದೊಂದು ಡ್ರಮ್ ಎಷ್ಟು ಎಷ್ಟು ಆಗುತ್ತೆ ಅಷ್ಟು ಹೊಡ್ಕೊಂಡು ಹೋಗ್ತೀವಿ. ಆ ಥರ ಅಂದ್ರೆ ಗಿಡ ಕಪಾತ್ ಮಾಡೋದು ಬಹಳ ಮುಖ್ಯ. ಗಿಡ ಕಪಾತ್ ಮಾಡೋದು, ಚಿಗುರು ತೆಗೆಯೋದು, ಕಂಬ ಚಿಗುರು ಅಂತ, ಕಂಬ ಚಿಗುರು ಜೊತೆಗೆ ಅಡ್ಡ ಚಿಗುರುಗಳು ಇರ್ತದೆ, ಅದನ್ನ ನೆತ್ತಿ ಬಿಡಿಸಬೇಕಾಗುತ್ತೆ. ಗಾಳಿ ಆಡಬೇಕು ಚೆನ್ನಾಗಿ, ಅದು ತುಂಬಾನೇ ಇಂಪಾರ್ಟೆಂಟ್. ಆ ಜೊತೆಗೆ ತೋಟದಲ್ಲಿರೋ ಮರಗಳು ಶೇಡ್ ತುಂಬಾನೇ ಕಡಿಮೆ ಇರಬೇಕಾಗುತ್ತೆ. ಸೊ ಈ ತರ ಎಲ್ಲ ಮೇಂಟೈನ್ ಮಾಡಿದಾಗ ಇಳುವರಿ ಜಾಸ್ತಿ ತಗೋಬಹುದು. ಈ ಗಿಡ ಕಪಾತ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತೀರಿ? ಗಿಡ ಕಪಾತ್ ಮಾಡಲಿಲ್ಲ ಅಂದ್ರೆ ಸರಿ, ತಲೆ ಕೂದಲು ಕಟ್ ಮಾಡಿದ್ರೆ ಕೂದಲು ಬಿಟ್ಟರೆ ಹೆಂಗಿರುತ್ತೆ ಹಂಗೆ ಇರುತ್ತೆ, ವಿಕಾರವಾಗಿ ಆಗ್ಬಿಡುತ್ತೆ. ಹೌದು ಹೌದು. ಮತ್ತೆ ನಮಗೆ ಗಿಡ ಕಪಾತ್ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಈ ಹಳೆ ರೆಕ್ಕೆಗಳನ್ನ ತೆಗಿಬೇಕಾಗುತ್ತೆ. ಇದರಲ್ಲಿ ಒಂದ್ರ ಮೇಲೆ ಒಂದು ಫಸಲು ಇಲ್ಲದಿರೋ ರೆಕ್ಕೆ ತೆಗಿಬೇಕಾಗುತ್ತೆ. ಸೋತ್ರಕ್ಕೆ ತೆಗಿಬೇಕಾಗುತ್ತೆ, ಅದೇ ಹಳೆ ರೆಕ್ಕೆ. ಕೆಲವೆಲ್ಲ ಒಣಗಿರ್ತವೆ, ಒಣಗಿರೋ ರೆಕ್ಕೆ ತೆಗಿಬೇಕಾಗುತ್ತೆ. ಮತ್ತೆ ಕೆಲವೊಂದು ಗಂಡ ರೆಕ್ಕೆ ತೆಗಿಬೇಕಾಗುತ್ತೆ. ಮತ್ತೆ ಫ್ರೀ ಆಗಿ ಒಂದು ಫಸಲು ಚೆನ್ನಾಗಿರೋ ರೆಕ್ಕೆ ಅದ್ರ ಮೇಲೆ ಇನ್ನೊಂದು ಡಿಸ್ಟರ್ಬ್ ಆಗಿ ಬಂದಾಗ, ಮಳೆ ಬಂದಾಗ ಅದಕ್ಕೆ ಸೂರ್ಯ ಬೆಳಕು ಏನು ಕರೆಕ್ಟಾಗಿ ಗಾಳಿ ಎಲ್ಲ ಬೀಳದೆ ಅದೋಗುತ್ತೆ. ಅಂತದನ್ನ ನೋಡಿ ತೆಗಿಬೇಕು, ಅದಕ್ಕೆಲ್ಲ ಎಕ್ಸ್ಪರ್ಟೇ ಬೇಕಾಗುತ್ತೆ. ಗಾಳಿ ಆಡಬೇಕು. ಹೌದು, ಚೆನ್ನಾಗಿ ಆಡಬೇಕು. ನೆತ್ತಿ ಬಿಡಿಸೋದು ಅಂತ ಹೇಳಿದ್ರೆ ಅದನ್ನು ಬಹಳ ಮುಖ್ಯ. ಹೌದು ಹೌದು. ಅಂದ್ರೆ ಇದನ್ನೆಲ್ಲ ಕಲ್ತ್ಕೊಂಡ್ರ ಈಗ ನೀವು? ಸರ್ ಇಲ್ಲ, ನಂಗೆ ಕಪಾತ್ ಇನ್ನೂ ಕಲ್ತಿಲ್ಲ. ನಮ್ಮಲ್ಲೊಬ್ರು ಮ್ಯಾನೇಜರ್ ಅಂತ ಹೇಳೋದವ್ರಿಗೆ, ಅವರು ಸುಮಾರು ವರ್ಷದಿಂದ ಮಾಡ್ತಾರೆ. ಚೆನ್ನಾಗಿ ಗೊತ್ತು ಅವ್ರಿಗೆ, ಹಂಗೆ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಗೊತ್ತು, ಅವ್ರಕ್ಕಿಂತ ಚೆನ್ನಾಗಿ ಗೊತ್ತಿರೋ ಇರ್ಬೋದೇನೋ, ಬಟ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಮಾಡ್ತಾರೆ, ಅದು ನೋಡಿ ನೀವು ಕಲ್ತ್ಕೊಂಡ್ರೆ ಒಳ್ಳೇದೇ. ಇಲ್ಲ, ಸಾಧಾರಣಕ್ಕೆ ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಅವ್ರ ಥರ ಫಾಸ್ಟ್ ಆಗಿಲ್ಲ ಮಾಡಕ್ ಬರಲ್ಲ. ಒಂದು ಐಡಿಯಾ ಇದೆ ಇಲ್ಲ ಅಂತಲ್ಲ, ತೋಟ ಇದ್ಮೇಲೆ ನಮಗೊಂದು ಐಡಿಯಾ ಇದ್ದೇ ಇರುತ್ತೆ ಹೆಂಗ್ ಮಾಡೋ ಅಂತಿಲ್ಲ. ನಾವು ಯಾಕಪ್ಪ ಕಡ್ದೆ ಅಂತ ಕ್ವಶನ್ ಮಾಡ್ಬೋದು. ಗಿಡ ಕಪಾತ್ ಆದ್ಮೇಲೆ ಗೊಬ್ಬರ ಕೊಡಬೇಕಾಗತ್ತೆ. ಗಿಡ ಕಪಾತ್ ಆಗಿ ನೀರು ಹೊಡೆಯೋ ಟೈಮಲ್ಲಿ ಒಂದು ಸ್ವಲ್ಪ ಗೊಬ್ಬರ ಕೊಟ್ಟರೆ ಒಳ್ಳೇದು. ನೀರು ಹೊಡಿ, 2 ಟ್ರಿಪ್ ಹೊಡಿತೀವಿ. ನೀರು ಯಾವಾಗ ಹೊಡಿತೀರಾ ನೀವು? ಮಾರ್ಚ್ ಹೊಡಿತೀವಿ ಸರ್, ಮಾರ್ಚ್ 15 ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮಳೆ ಬಂದರೆ ಏನು ಬೇಕಾಗಲ್ಲ? ಮಳೆ ಬಂದು ಸಫಿಷಿಯಂಟ್ ಆಗಿದ್ರೆ ಬೇಕಾಗುತ್ತೆ. ಬೇಕಾಗುತ್ತೆ, ಹೌದೌದು. ಮತ್ತೆ ಎರಡನೇ ಸರಿ ನೀರು ಹೊಡಿತಾರಲ್ಲ, ಅದು ಯಾವಾಗ? ಅದೊಂದು 15-20 ದಿನ ಬಿಟ್ಟು ನೋಡಿತೀವಿ. ಈ ಬ್ಲಾಸಮ್ ಆದಿ 2-3 ವಾರ. ಹೌದೌದು. ಅಂದ್ರೆ ಹೂ ಮಳೆ ಅಂತೀವಿ, ಅದು ಹೂವೆಲ್ಲ ಅರಳಿದ್ಮೇಲೆ ಮತ್ತೆ ಇನ್ನೊಂದ್ಸರಿ ಕೊಡ್ಬೇಕು. ಹೌದೌದು, ಹೂವೆಲ್ಲ ಅರಳಿದ್ಮೇಲೆ ಮತ್ತೆ ಹೊಡಿಬೇಕು. ಹೂವೆಲ್ಲ ಅರಳಿದಾದ್ಮೇಲೆ ಪರಾಗಸ್ಪರ್ಶ ಆದ್ಮೇಲೆ ಮತ್ತೆ ಒಂದು ಕೊಡ್ಬೇಕು. ಹೌದು, ಕೊಟ್ಟ ಚೆನ್ನಾಗಿ ಕಚ್ಕೊಳ್ಳೋದು. ಅಂದ್ರೆ ನಿಮ್ದು ಕೆರೆ ಏನಾದ್ರೂ ಇದೆಯಾ ಇದಕ್ಕೆ? ಸರ್, ಕೆರೆ ಒಂದಿದೆ ಮತ್ತೆ ಬೋರ್ ಇದೆ ಸರ್. ಅದಕ್ಕೆ ಅಂದ್ರೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿಸ್ಕೊಂಡಿದ್ದೀರಾ? ಮಾಡ್ತೀರ ಸರ್, ಸ್ಪ್ರಿಂಕ್ಲರ್. ಹೌದು ಹೌದು. ಅದಕ್ಕೇನಾದ್ರು ಸರ್ಕಾರದವ್ರು ಸಹಾಯಧನ ಇಂತಾರೆ ಏನಾದ್ರು ಕೊಟ್ರೆ? ಸ್ಪ್ರಿಂಕ್ಲರ್ ಮೊದಲು ನಾವು ಇನ್ವೆಸ್ಟ್ ಮಾಡಿ ನಮ್ಮ ಕೈಯಿಂದಾನೆ ಮಾಡಿದ್ದು, ಮತ್ತೆ ಆ ಸ್ಕೀಮ್ ಅಲ್ಲಿ ಇತ್ತಿಲ್ಲ ಅವಾಗ. ಇತ್ತೀಚೆಗೆ ನಾವು ಸರ್ಕಾರದಿಂದ 30-35 ಲಕ್ಷ ಸಿಕ್ಕಿದೆ, ಅದನ್ನ ತಗೊಂಡಿದೀವಿ. ಇಲ್ಲ ಅಂತ ಕಾಫಿ ಮಂಡಳಿಯಿಂದ ತಗೊಂಡ್ರೆ? ಕಾಫಿ ಮಂಡಳಿಯಿಂದ ಅಲ್ಲ ಸರ್, ತಗೊಂಡಿದ್ದು ಕೃಷಿ ಇಲಾಖೆಯಿಂದ ತಗೊಂಡಿದ್ದೀವಿ. ಕೃಷಿ ಇಲಾಖೆಯಿಂದ ಸ್ಪ್ರಿಂಕ್ಲರ್ ತಗೊಂಡಿದ್ದೀರಾ? ಹೌದು. ಅದು ಬಹಳ ಅನುಕೂಲ ಅಲ್ವಾ? ಹೌದು ಸರ್, ಹೂ ಮಳೆ ಇದಕ್ಕೆಲ್ಲ ಕೊಡೋದಕ್ಕೆ. ಹೌದು. ಮತ್ತೆ ಈ ಮರ ಕಪಾತನು ಅಂತಾರೆ, ಮರದ ನೆರಳು ಕೂಡ ತೆಗಿಬೇಕು ಅಂತ, ಅದೇ ಎಷ್ಟು ವರ್ಷಕ್ಕೊಂದು ಸರಿ ಮಾಡ್ತೀರಿ? ವರ್ಷ ವರ್ಷ ಮಾಡ್ತೀವಿ ಸರ್. ಪ್ರತಿ ವರ್ಷನೂ ಮಾಡ್ಬೇಕಾ? ಹೌದು, ಅಂದ್ರೆ 2 ವರ್ಷಕ್ಕೊಂದ್ಸತಿ ಮಾಡ್ಬೋದು, ವರ್ಷ ವರ್ಷ ನಾವು ಮಾಡ್ತೀವಿ. ಅದೇ ನಮ್ಮಲ್ಲಿ ಮಳೆ ಜಾಸ್ತಿ ಇರೋದಕ್ಕೋಸ್ಕರ ನಿಮ್ಗೆ 1 ವರ್ಷಕ್ಕೆ ಫುಲ್ ಬಂದ್ಬಿಟ್ಟಿರ್ತದೆ. ಅದು ಬಹಳ ದಟ್ಟವಾಗಿ ಬಂದಿರುತ್ತೆ, ದಟ್ಟವಾಗಿ ಬಂದಿರುತ್ತೆ. ಮತ್ತೆ ಪ್ರತಿ ವರ್ಷ ಮಾಡೋದು ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಕಡ್ದು ಬೀಳಿಸಿದಾಗ ಕೆಳಗಡೆ ಗಿಡಗಳು ಗೇಟ್ ಆಗಲ್ಲ. ಜಾಸ್ತಿ ಬಿಟ್ಟರೆ ಅದು ಗಿಡಗಳ ಮೇಲೂ ಬಿದ್ದು ಕಟ್ ಮಾಡಿ ಪುನಃ ಕಟ್ ಮಾಡಾಕ್ತಿದ್ರೆ ಗಿಡಗಳಿಗೆಲ್ಲ ಮುರಿದೋಗ್ಬಿಡುತ್ತೆ. ಆ ಥರ ಸಮಸ್ಯೆಗಳು. ಮತ್ತೆ ಗಾಳಿ ಮಳೆಗೆ ಮರಗಳೆಲ್ಲ ಬಿದ್ದೋಗ್ಬಿಡುತ್ತೆ ಸೊಪ್ಪುಗಳು ಜಾಸ್ತಿ ಇದ್ದಾಗ. ಈ ಥರ ನೆರಳು ಜಾಸ್ತಿ ಆದರೆ ಏನಾಗ್ಬೋದು ಅಂತೀರಿ? ನೆರಳಿದ್ರೆ ಒಳ್ಳೇದೇ ಸರ್, ಇದು ಕಾಫಿಗೆ ಒಳ್ಳೇದಿಲ್ಲ. ಹಾಗೆ ಅತಿಯಾದ ನೆರಳು ಬೇಕಾಗಲ್ಲ, ಸಾಧಾರಣ ನೆರಳು ಬೇಕಾಗುತ್ತೆ ಸರ್. ಅದಕ್ಕೆ ಕಾಫಿಗೆ ಒಂದು ಅರ್ಧ ಭಾಗದಷ್ಟು ನೆರಳು ಬೇಕಾಗುತ್ತೆ. ಹೌದು, 75% ನಮಗೆ ಬಿಸಿಲು ಬೇಕಾಗುತ್ತೆ. ಬಿಸಿಲು ಬೇಕಾಗುತ್ತೆ ರೋಬಸ್ಟಾಗಿ. ರೋಬಸ್ಟಾಗಿ ಹಾಗಾಗಿ ಸ್ವಲ್ಪ ನೋಡ್ಕೊಂಡೇನೆ ನೆರಳು ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಹೌದು. ಸೊ ಗೊಬ್ಬರ ನೀವು ಹೂ ಮಳೆ ಸಂದರ್ಭದಲ್ಲಿ ಮತ್ತೆ ಯಾವಾಗ ಕೊಡ್ತೀರಾ? ಜೂನ್ ಅಲ್ಲಿ ಕೊಡ್ತೀವಿ ಸರ್. ಜೂನ್ ಅಲ್ಲಿ ಕೊಡ್ತೀರಾ ಅಂದ್ರೆ ಮುಂಗಾರು ಪ್ರಾರಂಭಕ್ಕೆ? ಮುಂಗಾರು ಪ್ರಾರಂಭ ಕೊಡ್ತೀವಿ, ಗ್ಯಾಪ್ ನೋಡ್ಕೊಂಡು ಕೊಟ್ಕೊಳ್ತೀವಿ, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ಗೆ ಮೂರು ಸರಿ ಕೊಡಬೇಕು. ಹೌದು ಹೌದು. ಸೆಪ್ಟೆಂಬರ್ ಅಲ್ಲಿ ಕೊಡೋದ್ರಿಂದ ಸ್ವಲ್ಪ ಬೀಜಗಳೆಲ್ಲ ಬಹಳ ಗಟ್ಟಿ ಆಗ್ತವೆ, ಗಟ್ಟಿ ತೂಕ ಬರುತ್ತೆ. ನೆಕ್ಸ್ಟ್ ಹೊಸ ಚಿಗುರುಗಳು ಓಡಕ್ಕೆ ನೆಕ್ಸ್ಟ್ ಬರೋ ವರ್ಷ ನೆಕ್ಸ್ಟ್ ಫಸಲಿಗೆ ಹೆಲ್ಪ್ ಮಾಡುತ್ತೆ. ನಿಜ ನೀವು ಹೇಳಿದ್ದು, ಯಾಕೆಂದ್ರೆ ಮುಂದಿನ ವರ್ಷದ ಮೊಗ್ಗುಗಳು ಈ ವರ್ಷ ಸೆಪ್ಟೆಂಬರ್ ಇಂದಲೇ ಪ್ರಾರಂಭ ಆಗ್ತಾವ. ಹೌದು, ಈ ಸರ್ ಚಿಗುರಲ್ಲೇ ನಮ್ಗೆ ಅದ್ರದ್ದು. ನಾವೇನ್ ಅಂದ್ಕೊಂಡ್ಬಿಡ್ತೀವಿ, ಮಾರ್ಚ್ ಅಲ್ಲಿ ನಾವು ನೀರು ಕೊಟ್ಟ ತಕ್ಷಣ ಎಲ್ಲ ಹೂಗಳು ಅರಳ್ಬಿಡ್ತವೆ ಅಂದ್ಕೊಳ್ತೀವಿ. ಇಲ್ಲ ಇಲ್ಲ, ಆದ್ರೆ ಆ ಮಗ್ಗುಗಳು ಪ್ರಾರಂಭ ಆಗೋದು ಇನ್ನು ವರ್ಷದ ಸೆಪ್ಟೆಂಬರ್. ನಿಜ, ಅವಾಗ ನೀವು ಗೊಬ್ಬರ ಕೊಟ್ಟಿದ್ದು ವರ್ಷ ಹಾಕಿದ ಗೊಬ್ಬರ ನಮಗೆ ರಿಸಲ್ಟ್ ಕೊಡದೆ ಬರೋ ವರ್ಷ ಹಾಕಿದ್ದು. ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಗೊಬ್ಬರ ಕೊಡೋದು ಬಹಳ ಮುಖ್ಯ ಅಂತ. ತುಂಬಾ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಏನೇನು ಗೊಬ್ಬರ ಕೊಡ್ತೀರಾ ಸಾಧಾರಣವಾಗಿ? ಸರ್ ನಾವು ಮಿಕ್ಸ್ ಮಾಡ್ತೀವಿ ಕೆಲವೊಂದ್ಸತಿ. ಇವಾಗ ಡಿ ಎ ಪಿ ಏನು ಬರ್ತಾ ಇಲ್ಲ, ಸಾರ್ವಜನಿಕ ರಂಜಕ ಪೊಟ್ಯಾಷ್, ಪೊಟ್ಯಾಷ್ ಅದೇನೇ ಜನರಲ್ ಆಗಿ ಅದೇ ಕೊಡ್ತೀವಿ. ಅದೇ ಕೊಡ್ತೀರಾ? ಹೌದು. ಒಂದೊಂದು ಗಿಡಗಳಿಗೆ ಎಷ್ಟೆಷ್ಟು ಕೊಡ್ತೀರಾ? 400 ಗ್ರಾಮ್ ಅಷ್ಟು ಕೊಡ್ತೀವಿ ಒಂದು ಗಿಡಕ್ಕೆ. ಕೆಲವೊಂದ್ಸತಿ ಈಗ ಈ ವರ್ಷ ನಾವು ಸ್ವಲ್ಪ ಕಮ್ಮಿನೇ ಕೊಟ್ಟಿವಿ, ಯಾಕಂದ್ರೆ ನಾವು ಸ್ವಲ್ಪ ಜಾಸ್ತಿ ಟೈಮ್ಸ್ ಕೊಡೋಣ ಅಂತೇಳ್ಬಿಟ್ಟು. ಹಂಗಾಗಿ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ. ಹೌದು ಹೌದು, ಈಗ ಒಂದ್ಸತಿ ಕೊಡ ಎರಡ್ ಸತಿ ಸ್ಪ್ಲಿಟ್ ಮಾಡ್ತಾರೆ. ಹೌದೌದು, ಆ ರೀತಿ ಪ್ಲಾನ್ ಮಾಡಿದೀವಿ. ಇನ್ನು ಆಗ್ಲಿ ಮಳೆ ಬಿಡ್ತಾನೆ ಇಲ್ಲ ಕೊಡಕ್ಕೆ. ಸಾಧಾರಣ ಮೂರು ಸರಿ ಕೊಡ್ತೀರಾ ನೀವು? ಹೌದು. ಇನ್ನು ಒಂದ್ಸರಿ ಜಾಸ್ತಿ ಕೊಡಬೇಕು ಅಂತ. ಹೌದು, ಅದನ್ನೇ ವಿಂಗಡಿಸಿ ಮಾಡೋಣ ಅಂತ. ಒಳ್ಳೆ ಚಿಂತನೆ ಇದು. ಗಿಡಗಳು ಕೂಡ ಬಳಸ್ಕೊಳ್ತಾರೆ. ಮೊದಲೆಲ್ಲ ಒಂದೇ ಸತಿ ಕೊಡ್ತಾ ಇದ್ದು, ಈ ಕಾಫಿ ರೇಟ್ ಜಾಸ್ತಿ ಎರಡು ಸತಿ ಮೂರು ಸತಿ ಕೂಡ ತಾಕತ್ತಿದೆ. ಒಳ್ಳೆ ಬೆಲೆ ಸಿಗ್ತಾ ಇದೆ ಅಂತ. ಈ ಕಳೆದಷ್ಟ ಸಿಕ್ಕಿದೆ, ಚೆನ್ನಾಗಿದೆ ಚೆನ್ನಾಗಿದೆ. ಕಳೆ ಎಷ್ಟು ಸರಿ ತೆಗಿತೀರಾ ಸರ್? ಕಳೆ ನಮ್ಮ ಈ ಪರ್ಟಿಕ್ಯುಲರ್ ನಮ್ಮ ಮದೆನಾಡು ರೀಜನಲ್ಲಿ ಎರಡು ಸತಿ ಕಚಡ ಆಗುತ್ತೆ, ಒಂದ್ಸತಿ ಹೆರ್ತೆ ಮಾಡ್ತೀವಿ. ಹೆರ್ತೆ ಯಾವಾಗ ಮಾಡ್ತೀರಾ? ಹೆರ್ತೆ ಕಾಫಿ ಕುಯ್ಲಿಕ್ಕಿಂತ ಮುಂಚೆ ಮಾಡ್ತೀವಿ. ಅಂದರೆ ನಿಮ್ಮದು ರೋಬಸ್ಟ ಅಲ್ವಾ? ಹೌದೌದು. ರೋಬಸ್ಟ ಅಂದರೆ ನಿಮ್ಮದು ಮಾರ್ಚ್ ತಿಂಗಳಿಗೆ ಬರುತ್ತಾ ಫೆಬ್ರವರಿ ಮಾರ್ಚಿಗೆ? ಜನವರಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಜನವರಿಂದನೇ ಪ್ರಾರಂಭ ಆಗುತ್ತೆ. ನಿಮ್ಮ ಕಡೆ ಸ್ವಲ್ಪ, ಯಾಕಂದ್ರೆ ನಮಗೆ ಕ್ಲೈಮೇಟ್ ಫುಲ್ ಚೇಂಜ್ ಆಗಿದೆ ಸರ್. ಮೊದಲೆಲ್ಲ ಮಾರ್ಚ್ ನೀವು ಹೇಳಿ ಸರಿನೇ, ಮೊದಲು ಅಷ್ಟಕ್ಕೆ ಬರ್ತಿತ್ತು. ನಿಮ್ದು ಇವಾಗ ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ ಕಾಫಿ ಹಣ್ಣು. ಅಲ್ಲ, ನಿಮ್ಮ ಮದ್ನಾಡಿನಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ, ಬಿಸಿ ವಾತಾವರಣ ಮುಂಚೆನೆ ಬಂದ್ಬಿಡುತ್ತೆ. ಆ ರೀತಿ ಅಲ್ಲ, ಈ ಸೈಕಲೇ ಚೇಂಜ್ ಆಗೋಗಿದೆ ಕಂಪ್ಲೀಟ್ ಆಗಿ. ಮೊದಲು ತರ ಇಲ್ಲ ಇವಾಗ ಕಾಫಿ ತೋಟ. ಬ್ಲಾಸಮ್ ಆಗ ಟೈಮ್ ಚೇಂಜ್ ಆಗಿದೆ, ಮಳೆ ಬೀಳೋ ಟೈಮ್ ಚೇಂಜ್ ಆಗಿದೆ, ಕುಯ್ಯೋದು ಅದಕ್ಕೆ ನಾವು ಅಡಾಪ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ. ಜನವರಿಂದನೇ ಪ್ರಾರಂಭ ಆಗೋದ್ರಿಂದ ಡಿಸೆಂಬರ್ಗೆ ನೀವು ಹೆರ್ತೆ ಮಾಡ್ಬೇಕಾಗ. ಹೌದು, ಡಿಸೆಂಬರ್ ಮಾಡ್ಬೇಕಾಗುತ್ತೆ. ಆ ಟೈಮ್ ಫ್ರೀ ಆಗಿರ್ತೀವಿ ನಾವು, ಬೆಳಗ್ಗೆಲ್ಲ ಕುಯ್ದಾಗಿರುತ್ತೆ, ಆ ಟೈಮ್ ಇದನ್ನ ಮಾಡ್ಕೋಬಹುದು. ಹೆರ್ತೆ ಮಾಡಲಿಲ್ಲ ಅಂದ್ರೆ ಎಲ್ಲ ಕಾಯಿಗಳು ಎಲ್ಲ ಬಿದ್ದೋಗ್ಬಿಡ್ತವೆ ಹಣ್ಣುಗಳು. ಇಲ್ಲ ಇಲ್ಲ, ಹೆರ್ತೆ ಮಾಡಲಿಲ್ಲ ಕಾಯಿಗಳು ಬೀಳಲ್ಲ, ಬಟ್ ಬಿದ್ದ ಕಾಯಿನ ಹೇರ್ಕೊಳಕ್ ಸುಲಭ ಆಗುತ್ತೆ ಅಂತ. ನೆಲದ ಮೇಲೆ ಅದು ಕ್ಲೀನ್ ಆಗಿದ್ರೆ, ಕ್ಲೀನ್ ಆಗಿದ್ರೆ ಸುಲಭ ಆಗುತ್ತೆ ನೀವು ಆರಿಸ್ಕೊಳಕ್ಕೆ. ಮತ್ತೆ ಕಾಫಿ ಕೀಳ್ಬೇಕಾದ್ರೆ ತಾಟೆಲ್ಲ ಹೇಳ್ಕೊಳಕ್ ಸುಲಭ ಆಗುತ್ತೆ ಅಂತ. ಮತ್ತೆ ಅದು ನೀವೇನು ಚೆರ್ರಿ ಮಾಡ್ತೀರೋ ಅದು ಏನು ಮಾಡ್ತೀರಾ? ಅದು ಚೆರ್ರಿನೇ ಸೇಲ್ ಮಾಡೋದು ಸರ್. ಒಣಗಿಸ್ಬಿಡ್ತೀರಾ? ಹೌದೌದು, ಯಾಕೆ ನಮ್ಮ ಚಿಕ್ಕ ಚಿಕ್ಕ ತೋಟಗಳಿರೋದು, ನಾವು ಪಾರ್ಚ್ಮೆಂಟ್ ಹತ್ರ ಮಾಡಕ್ ಬರಲ್ಲ. ಮತ್ತೆ ಸುಣ್ಣ ಏನಾದರೂ ಕೊಡ್ತೀರಾ? ಸುಣ್ಣ ಹಾಕ್ತೀವಿ ಸರ್ ಕೃಷಿ ಇಲಾಖೆಯಿಂದ. ಕೆಲವೊಂದ್ಸಲ ನಾವು ಮಣ್ಣು ಟೆಸ್ಟ್ ಮಾಡ್ತೀನಿ. ಎಲ್ಲಿ ಮಾಡಿಸ್ತೀರ ಮಣ್ಣು ಟೆಸ್ಟು? ನಾನು ಈ ವರ್ಷ ಐಮರ್ ಅಂತೇಳಿ ಮಡಿಕೇರಿಲಿ ಮಾಡಿಸಿದ್ದು. ಅವರು ಸಜೆಷನ್ ಕೊಡ್ತಾರೆ ಎಷ್ಟು ಸುಣ್ಣ ಹಾಕ್ರಿ ಅಂತ ಹೇಳಿದ್ರೆ ಏನಾದರೂ. ಹೌದು ಹೇಳಿದ್ದಾರೆ. ಅಷ್ಟು ಹಾಕಿದ್ರಿ? ಅಷ್ಟು ಹಾಕಿದ್ರಿ. ಯಾವ ತಿಂಗಳಲ್ಲಿ ಹಾಕ್ತೀರಾ ಅದು? ಮಾರ್ಚ್ಗಿಂತ ಮುಂಚೆ. ಮುಂಚೆನೇ ಮಾಡ್ತೀರ? ಕೊಯ್ಲಾದ್ಮೇಲೆ ಆಗ್ಬೋದಾ? ಕುಯ್ಲಾಗಿ ಸ್ವಲ್ಪ ಕುಯ್ಲಾಗಿ. ಹೌದು, ಕೊಯ್ಲಾದ್ಮೇಲೆ ಕಪಾತ್ ಆದ್ಮೇಲೆ ಮಾಡ್ತೀವಿ ಸರ್. ಯೂಶ್ವಲಾಗಿ ಸುಣ್ಣ ಹಾಕಿದ್ಮೇಲೆ ಕಪಾತ್ ಮಾಡೋಕೆ ಅವ್ರಿಗೂ ಕಷ್ಟ ಆಗುತ್ತೆ, ಕಪಾತ್ ಮಾಡ್ಬಿಟ್ಟು ಮತ್ತೆ ಸುಣ್ಣ ಹಾಕ್ಬಿಡ್ತೀವಿ. ಓಹೋ, ಏನು ಗಿಡ ಕಪಾತ್ ಮಾಡ್ತಾರಲ್ಲ ಅವಾಗ ಅವ್ರಿಗೆ ಅವ್ರಿಗೆ ಮೈ ಗಂಟ್ಕೊಳ್ಳೋದು ಅದಿಂತ ಅವ್ರಿಗೆ ಹಿಂಸೆ ಆಗುತ್ತೆ, ಅದಕ್ಕೆ ಮೊದಲು ಹಾಕ್ಬಿಡ್ತೀವಿ. ಅದಾದ್ಮೇಲೆ ಹಾಕ್ಬಿಡ್ತೀವಿ ನಾವು, ಮತ್ತೆ ನಾವು ನೀರು ಹೊಡಿತೀವಿ ಗಿಡ ಕಪಾತ್ ಆದ್ಮೇಲೆ. ಹೌದು, ಸುಣ್ಣ ಹಾಕಿ ಆಮೇಲೆ ನೀರು ಕೊಟ್ಟರೆ ಹೌದು ಚೆನ್ನಾಗಿ ಅದು ಮಣ್ಣಲ್ಲಿ ಮಣ್ಣಲ್ಲಿ ಹೇಳ್ಕೊಳ್ತೇವೆ. ಮತ್ತೆ ಅದು ಪಿ ಎಚ್ ಮೇಂಟೈನ್ ಆಗುತ್ತೆ, ಆ ಟೈಮಲ್ಲಿ ನೀರು ಗೊಬ್ಬರ ಕೊಡ್ತೀವಲ್ಲ ಅವಾಗ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಅಂದರೆ ಇದು ಸುಣ್ಣ ಕೊಟ್ಟು ಕನಿಷ್ಠ ಒಂದು ತಿಂಗಳಾದ್ರೂ ಒಂದು ಅಂತರ ಇರಬೇಕಾಗತ್ತೆ ಇರುತ್ತೆ ಗೊಬ್ಬರ ಕೊಡೋಕ್ಕೆ. ಹೌದು ಹೌದು ಹೌದು, ಅಷ್ಟಾಗುತ್ತೆ ಅಷ್ಟಾದ ಅದೇ ಆಗುತ್ತೆ. ಅದನ್ನು ಒಂದು ಎಷ್ಟು ವರ್ಷಕ್ಕೆ ಒಂದ್ಸರಿ ಕೊಡ್ತೀರಾ ಸುಣ್ಣನ? ನಾನು ಕಳೆದ ಇತ್ತೀಚೆಗೆ ನಾನು ಕಂಟಿನ್ಯೂ 3 ವರ್ಷದಿಂದ ಕಂಟಿನ್ಯೂ ಕೊಡ್ತಾ ಇದ್ದೀನಿ ನಾನು. ಪಿ ಎಚ್ ಜಾಸ್ತಿ ಇದೆ ನಮ್ಮಲ್ಲಿ, ಮಳೆ ಜಾಸ್ತಿ ಬರೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಬರೋ ವರ್ಷ ಪುನಃ ಟೆಸ್ಟ್ ಮಾಡಿ ನೋಡ್ಬೇಕು ಹೇಗೆ ಹೆಂಗೆ ಬಂದಿದೆ ಅಂತ. ಅದ್ಮೇಲೆ ನಾನು ಅವ್ರ ಸಜೆಷನ್ ಏನು ಕೊಡ್ತಾರೆ ಅದನ್ನು ತಗೊಂಡು. ಪಿ ಎಚ್ ನಿಮಗೆ ಎಷ್ಟು ಇರಬೇಕು ಅಂತ ನಿಮ್ಮ ಅನಿಸಿಕೆ? 6 6 ಮೇಲೆ ಇರಬೇಕು. ಸಿಕ್ಸ್ ಮೇಲೆ ಇದ್ರೆ, 6 ಮೇಲೆ ಅಂತಲ್ಲ 5-6 ರೇಂಜಲ್ಲಿ ಇರಬೇಕು. ಮೇಲೆ ಇದ್ರೆ ಹುಳಿ ಹುಳಿ ಕಮ್ಮಿ ಇರುತ್ತೆ, ಇದು ಜಾಸ್ತಿ ಇರುತ್ತೆ, ಆ ರೀತಿ ಕ್ಷಾರಿಯ ಆಗಿಬಿಡುತ್ತೆ. ಹೌದು ಹೌದು ಹೌದು, 5-6 ಇದ್ರೆ ಸಾಕಾಗುತ್ತೆ. ಹೌದು ಹೌದು, ಒಳ್ಳೆ ಇಳುವರಿನೂ ಬರುತ್ತೆ. ಹೌದು, ಗೊಬ್ಬರ ಚೆನ್ನಾಗಿ ಹೇಳ್ಕೊಳುತ್ತೆ. ಇಳುವರಿ ಎಷ್ಟು ಬರ್ತಾ ಇದೆ ನಿಮಗೆ ಅಂದಾಜು ಎಷ್ಟು? ನಮ್ಮ ನನ್ನ ತೋಟದಲ್ಲಿ 25-30 ಗಂಟೆ ಬರ್ತಾ ಇದೆ ಸರ್. 30 ಚೀಲ ಮದೆನಾಡಲ್ಲಿ. ಮದೆನಾಡಲ್ಲಿ ಪರವಾಗಿಲ್ಲ ಅನ್ಸುತ್ತ? ಹಾಂ ಸರ್, ಅದು ಅಚೀವ್ಮೆಂಟ್. ಆ್ಯಕ್ಚುಲಿ ಮೊದಲು ಅಷ್ಟು ಸಿಗ್ತಿತ್ತಿಲ್ಲ, 15 ಚೀಲ ಒಳಗಡೆ ಸಿಗ್ತಿತ್ತು. ಮತ್ತು ಮಳೆ ಜಾಸ್ತಿ ಅಂತ? ಮೊದಲು ಕೆಲಸ ಮಾಡೋಕೆ ಗೊತ್ತಿತ್ತಿಲ್ಲ ಅಂತ ಹೇಳ್ಬೋದು. ಹೇಗೆ ತೋಟನ ಮಾಡಬೇಕು ಅಂತೇಳಿ ಅದನ್ನು ಕಲ್ತಿತ್ತಿಲ್ಲ ಇನ್ನು. ಇತ್ತೀಚೆಗೆ ಸ್ವಲ್ಪ ಮೆಣಸಿನ ಗಿಡಗಳು ಇದಾವೆ. ಹೌದು ಸರ್. ಕಾಳುಮೆಣಸು ಎಷ್ಟಿದಾವೆ ಅವು ಬಳ್ಳಿಗಳು? ಬಳ್ಳಿಗಳ ಲೆಕ್ಕ ನೆನಪಾಗಲ್ಲ, ಬಟ್ ಒಂದು 8 ಕ್ವಿಂಟಲ್ ಎಲ್ಲ ಕುಯ್ಬೋದು. ನೆರಳಿನ ಮರಗಳಿಗೆಲ್ಲ ಹಬ್ಸಿದಿರ? ಪ್ರತಿ ಮರಕ್ಕೆ ಹಬ್ಸ್ತೀವಿ. ಪ್ರತಿ ಮರಕ್ಕೂ? ಪ್ರತಿ ಮರಕ್ಕೆ ಹಬ್ಸಿದ್ದೀವಿ, ಬಟ್ ಕೆಲವು ಮರಗಳು ಇಲ್ಲ, ಕೆಲವು ಇದೆ, ಹಂಗಾಗಿದೆ ಸತ್ತೋಗಿ. 8 ಕ್ವಿಂಟಲ್ ಅಂದರೆ ಈ 4 ಎಕರೆನಲ್ಲೂ 8 ಕ್ವಿಂಟಲ್ ಅಷ್ಟು ಬರುತ್ತೆ? ಎಷ್ಟು ಮರ ಇದೆ ಅಷ್ಟು ಮರಕ್ಕೆ ಹಾಕಿದ್ದೀವಿ ಸರ್. ಅದು ಚೆನ್ನಾಗಿದೆ ಬೆಳೆ? ತೊಂದರೆ ಇಲ್ಲ ಸರ್, ಅದು ಅದಕ್ಕೆ ಕಾಯಿಲೆಗಳು ಬರ್ತಾ ಇರ್ತದೆ, ಅದಕ್ಕೆ ಮದ್ದು ನಡದೆ ಮತ್ತೆ ಹೊಸ ಸಸಿಗಳು ಹಾಕ್ತಲೇ ಇರುತ್ತೆ, ನಡದೆ ಮದ್ದು ಅದಕ್ಕೆ ಮತ್ತಿನ್ನೇನಿಲ್ಲ. ಇನ್ನೇನು ಇಲ್ಲ, ಓದಂಥವನ್ನ ಬಿಟ್ಬಿಡೋದು, ತಲೆ ಕೆಡಿಸ್ಕೊಳಲ್ಲ. 2 ವರ್ಷ 3 ವರ್ಷಕ್ಕೆ ಬರುತ್ತೆ ಪುನಃ. ಅದು ಕೊಯ್ಲು ಮಾಡೋದು ಯಾವಾಗ? ಕರಿಮೆಣಸು ಕಾಫಿ ಕುಯ್ದಾದ್ಮೇಲೆ ಕುಯ್ದು ಸ್ಟಾರ್ಟ್. ಇದು ರೋಬಸ್ಟ ಕೊಯ್ದಾದ್ಮೇಲೆ? ಕುಯ್ದಾದ್ಮೇಲೆ ಮೆಣಸು ಸ್ಟಾರ್ಟ್ ಆಗುತ್ತೆ. ಮೆಣಸು ಅದಕ್ಕೇನೋ ಅಂತ ಗೊಬ್ಬರ ಎಲ್ಲ ಕೊಡ್ತೀರಾ ಯಾವಾಗ? ಎಲ್ಲ ಪ್ರತಿ ಗಿಡಗಳೇ ಕೊಡ್ತೀವಿ ಸರ್. ಕಾಡು ಮರಗಳಿಗೂ ಗೊಬ್ಬರ ಬೀಳ್ತದೆ, ದನದ ಗೊಬ್ಬರ ಎಲ್ಲ ಕೊಡ್ತೀವಿ. ನಮ್ಮ ತಂದೆಯವರು ಜೀವಾಮೃತ ಮಾಡ್ತಾರೆ, ಅವರು ಕಂಪ್ಲೀಟ್ ತೋಟಗಳಿಗೆ ಜೀವಾಮೃತ ಮಾಡ್ತಾರೆ. ಹೌದು, ಯಾಕೆಂದ್ರೆ ಮೇಲೆ ಸಗಣಿ ಇದೆ, ಗಂಜಿದೆ. ಹೌದೌದು. ಮತ್ತೆ ತೋಟಗಳ ಮಧ್ಯೆ ನಾವು ಡ್ರಮ್ಗಳು ಟ್ಯಾಂಕ್ಗಳು ಇಟ್ಟಿವಿ 1000 ಲೀಟರ್ಸ್ದು. ಎಲ್ಲ ಟ್ಯಾಂಕ್ಗಳಿಗೆ ಅಲ್ಲಿಂದ ಪೈಪ್ ಕನೆಕ್ಷನ್ ಇದೆ, ಎತ್ಕೊಂಡು ಹೋಗೋಕೆ ಸುಲಭ, ಹೊಯ್ಯೋಕೆ ಸುಲಭ ಆಗುತ್ತೆ. ನಾವು ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ಕೊಳ್ತೀವಿ. ಜೀವಾಮೃತ ಕೊಡೋದ್ರಿಂದ ಏನು ಅನುಕೂಲ ಆಗಿದೆಯಾ? ಇಮಿಡಿಯೇಟ್ ಆಗಿ ಕೊಡಲ್ಲ ನಿಮಗೆ ರಿಸಲ್ಟ್. ಇವಾಗ ಏನೋ ಡ್ರಿಂಕ್ ತಗೊಂಡ ತಕ್ಷಣ ಅಪ್ಪಂದ ಅಲಾಗತ್ತೋ ಆ ಥರ ಇಲ್ಲ, ಅದು ಸ್ಲೋ ಆಗಿ ಕೊಡೋದು. ಅದು ಮಣ್ಣಲ್ಲಿ ಕಣ್ಣಿಗೆ ಕಾಣದಿರೋಂಥ ಜೀವಾಣುಗಳು ಉತ್ಪತ್ತಿ ಆಗಂಥದ್ದು, ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ಬಟ್ 100% ಯೂಸ್ ಆಗುತ್ತೆ. ಅಂದರೆ ಮೆಣಸು ಒಳ್ಳೆ ಇಳುವರಿ ಬರುತ್ತೆ ನಿಮಗೆ? ಸಾಧಾರಣ ಬರುತ್ತೆ. ತುಂಬ ಬಳ್ಳಿಗಳಲ್ಲಿ ಹೋಗ್ಬಿಡ್ತಾರೆ ಇತ್ತೀಚೆಗೆ, ಬರ್ತಾಯಿದೆ, ತೊಂದರೆ ಇಲ್ಲ ರೋಗದಿಂದ. ಹೌದು. ಅದಕ್ಕೂ ಏನು ಸಿಂಪಡಣೆ ಮಾಡಬೇಕಾಗುತ್ತೆ ಬೋರ್ಡು? ಒಟ್ಟಿಗೆ ನಾವು ಕಂಪ್ಲೀಟ್ ಏನು ತೋಟದಲ್ಲಿ ಯಾವುದೆಲ್ಲ ಗಿಡ ಇದೆ ಅದಕ್ಕೆಲ್ಲ ಗಿಡಗೂ ಬೋರ್ಡ ಮಾಡ್ತಾ ಇದೀವಿ ಸರ್. ಬೋರ್ಡ್ ಮಾಡ್ತಾ ಇದೆ, ಅದು ಒಳ್ಳೆ ಅನುಕೂಲ ಆಗಿದೆ ನಿಮಗೆ? ಹೌದು, ಖಂಡಿತ. ಮತ್ತೆ ಅಡಿಕೆ? ಅಡಿಕೆ ಮಧ್ಯೆ ನಮಗೆ ಅಡಿಕೆ, ಕಾಫಿ, ಕರಿಮೆಣಸು, ಕಿತ್ತಳೆ ಸಪೋರ್ಟ್ ಇದೆ. ಇತ್ತೀಚೆಗೆ ನಾವು ಬಟರ್ಫ್ರೂಟ್ ನಾವು ಪ್ಲಾಂಟ್ ಮಾಡ್ತಾ ಇದೀವಿ. ಮತ್ತೆ ಒಂದೊಂದು ಮೋಟರ್ ಇಟ್ಕೋಬೋದು, ವರ್ಷಕ್ಕೆ ಒಂದಾದ ತೆಂಗಿನ ಗಿಡ ನೆಡಬೇಕು ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ತೆಂಗು ಬರುತ್ತಾ ನಿಮ್ಮ ಕಡೆ ಚೆನ್ನಾಗಿ? ಮೊದಲು ತುಂಬ ವರ್ಷ ಬೇಕು ಸರ್, ನಾವು ಒಂದು 15 ವರ್ಷ ಆ ಥರ ನಟ್ಟಿರಲ್ಲ, ಆವಾಗ ಫಸಲು ಕೊಡ್ತಾ ಇತ್ತು. ಇತ್ತೀಚೆಗೆ ಹೊಸ ಹೊಸ ಗಿಡ ನೆಡ್ತಾ ಇದ್ದೀವಿ, ನೋಡ್ಬೇಕಾದ್ರೆ ಎಷ್ಟು ವರ್ಷ ಕೊಡುತ್ತೆ ಅಂತೇಳ್ಬಿಟ್ಟು. ಅಡಿಕೆ ಮರಗಳು ಎಷ್ಟಿದಾವೆ? ಅಡಿಕೆ ಸುಮಾರು ಒಂದು 400-450 ಗಿಡಗಳು, ಸಣ್ಣ ಗಿಡಗಳು. ಇನ್ನು ಫಸಲು ಫಸಲು ಬಿಡ್ತಾ ಇಲ್ಲ, ಫಸಲು ಕೂಡ ತುಂಬ ಕಡಿಮೆ ಇದೆ. ಕಡಿಮೆ ಇದೆ, ಅದಕ್ಕೂ ಬೋರ್ಡ್ ಹೊಡಿಬೇಕಾಗುತ್ತಲ್ಲ ಕೊಳೆ ರೋಗ. ಹೌದು, ಅದೇ ಸಮಸ್ಯೆ. ದೊಡ್ಡ ಗಿಡ ಆದ್ಮೇಲೆ ಸಮಸ್ಯೆ, ಬೋರ್ಡ್ ಹತ್ತಬೇಕಲ್ಲ ಅದಕ್ಕೆ. ಬೋರ್ಡ್ ಅದಕ್ಕೆ ಹೊಡಿಲೇಬೇಕು, ವರ್ಷಕ್ಕೆ 3 ಸತಿ ಹೊಡಿಬೇಕು ನಮ್ಮ ಏರಿಯಾಕ್ಕೆ. ನಮ್ಮಲ್ಲಿ ಹೊಡಿತೀವಿ, ಒಳ್ಳೆ ಕ್ರಯ ಕೂಡ ಇದೆ ಅದಕ್ಕೀಗ. ಹೌದು, ಇದೆ ಸರ್, ಅದೆಲ್ಲ ಕಂಪ್ಲೀಟ್ ಕಮರ್ಷಿಯಲ್ ಕ್ರಾಪ್. ಆದರೆ ಅದಕ್ಕೆ ಬಸಿಗಾಲುವೆ ಎಲ್ಲ ತೆಗಿಬೇಕಾಗುತ್ತೆ, ನೀರು ನಿಲ್ಲಬಾರದು. ಇಲ್ಲ, ತೋಟದಲ್ಲಿ ನಮ್ದು ಸ್ವಲ್ಪ ಇಳಿಜಾರು ಪ್ರದೇಶ, ಅಷ್ಟು ದೊಡ್ಡದಾಗಿ ನೀರು ನಿಲ್ಲಲ್ಲ. ನಿಲ್ಲದ, ಹಂಗಾಗಿ ನಿಮ್ದು ಏನು ಸಮಸ್ಯೆ ಇಲ್ಲ, ನೀರು ನಿಲ್ಲದು. ನಿಲ್ಲೋ ಸಮಸ್ಯೆ ಇಲ್ಲ. ಮತ್ತೆ ಬೇರುಗಳಿಗೆ ಉಸಿರಾಟದ ಸಮಸ್ಯೆ ಆಗೋದು ಇವೆಲ್ಲ ಏನಿಲ್ಲ, ಆ ಥರ ಸಮಸ್ಯೆ ಇಲ್ಲ ಸರ್. ಕಿತ್ತಲೆ ಗಿಡಗಳು ಎಷ್ಟಿದಾವೆ? ಕಿತ್ತಲೆ ಗಿಡ 200 ಗಿಡ ಹಾಕಿದ್ದಾರೆ ಅದರಲ್ಲಿ. ಅದೇ ಅದು ಅದಕ್ಕೂ ಅದು ಕಿತ್ತಲೆನ ಬಿಡ್ತಾ ಇಲ್ಲ, ಅದೊಂದು ಸ್ವಲ್ಪ ಕಾಯಿಲೆಗಳು, ನೀರು ಜಾಸ್ತಿ ಆಗಿ ಏನೋ ಗೊತ್ತಿಲ್ಲ, ಅರ್ಶಿನ ಕಾಯಿಲೆ ಬರ್ತಾ ಇದೆ. ಹತ್ತೊಟ್ಟಿಗೆ ತರ್ತಾ ಇದೀವಿ, ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತೆ ಜೀವಾಮೃತ ಮಾಡ್ತೀವಿ ಅಂತ ತಾವು ಹೇಳಿದ್ರೆ, ಏನಾದರೂ ಪೂರ್ಣವಾಗಿ ಸಾವಯವ ರೀತಿಯಲ್ಲೇ ಏನಾದರೂ ಬೆಳೆ ಬೆಳೀತಾ ಇದ್ದಾರೆ? ಹೌದು ಸರ್, ನಾನು ಪರ್ಟಿಕ್ಯುಲರ್ ಅರ್ಧ ಎಕರೆ ನಾವು ರಿಸರ್ವ್ ಮಾಡಿಟ್ಟಿದ್ದೀವಿ ಸಾವಯವ ಬೆಳೆಯೋಕ್ಕೆ. ಅದು ಯಾವ ಕೆಮಿಕಲ್ ಯೂಸ್ ಮಾಡಲ್ಲ, ಇವನ್ ಕಳೆನಾಶಕ ಆಗಿರಲಿ, ಗೊಬ್ಬರನೂ ಹಾಕಲ್ಲ, ನಂಬರಿ ದನದ ಗೊಬ್ಬರ ಬಿಟ್ಟರೆ ಯಾವ ಇದು ಹಾಕಬಾರಲ್ಲ, ಜೀವಾಮೃತ ಹಾಕ್ತೀವಿ. ಯಾವ ಬೆಳೆಗಳಲ್ಲಿ ಯಾವ ಬೆಳೆಗಳು ಬೆಳೆದ್ರೆ? ಮಿಶ್ರ ತಳಿ ಹಾಕಿದ್ದೀವಿ ಸರ್, ಕಾಫಿ, ಅಡಿಕೆ, ಕಿತ್ತಳೆ. ಆ ಕಿತ್ತಳೆ ಅಂದರೆ ಅದೇ ಜಾಗದಲ್ಲಿ ಕಿತ್ತಳೆ. ಮೆಣಸು ಇದೆಯಾ? ಮೆಣಸು ಇದೆ ಸರ್ ಅದರಲ್ಲಿ. ಓಹೋ, ಅರ್ಧ ಎಕರೆ? ಅರ್ಧ ಎಕರೆ ಮಾತ್ರ. ಅದಕ್ಕೆ ನೀವು ಬರೀ ಕೊಟ್ಟಿಗೆ ಗೊಬ್ಬರ ಮಾತ್ರ ಹಾಕ್ತೀರಾ? ಕೊಟ್ಟಿಗೆ ಗೊಬ್ಬರ, ಆಡು ಗೊಬ್ಬರ ಮೊದಲು ಹಾಕ್ತಾ ಇದ್ದೋ, ಮತ್ತೆ ಕೋಳಿ ಗೊಬ್ಬರ ಹಾಕ್ತೀವಿ. ಯಾವುದೇ ಕ್ರಿಮಿನಾಶಕ ಸಿಂಪಡಣೆ ಮಾಡಲ್ಲ? ಇಲ್ಲ, ಮಾಡಿಲ್ಲ. ರೋಗ ಬರಲಿ ಏನು ಮಾಡೇ ಇಲ್ಲ. ಇಲ್ಲ, ಜೀವಾಮೃತ ಹಾಕ್ತಾ ಇರ್ತೀವಿ. ಜೀವಾಮೃತ ಹಾಕ್ತೀವಿ. ಅದು ಚೆನ್ನಾಗಿದೆಯಾ? ಜೀವಾಮೃತ ನಮ್ಮ ತಂದೆಯವ್ರು ಮಾಡೋದು, ಅದು ರಿಲೇಟೆಡ್ ರಿಸಲ್ಟ್ ಕೊಡೋದು. ಗಿಡಗಳು ಚೆನ್ನಾಗಿದೆ ಸರ್, ತೊಂದರೆ ಇಲ್ಲ. ಇಳುವರಿ ಏನು ದೊಡ್ಡ ಜಾಸ್ತಿ ಬರಲ್ಲ, ಬಟ್ ಗಿಡಗಳಿಗೇನು ತೊಂದರೆ ಇಲ್ಲ. ಸಾವಯವ ರೀತಿಯಲ್ಲಿ ಮಾಡ್ತಿರೋದನ್ನೇ ಪ್ರತ್ಯೇಕವಾಗಿದೆ ಅದು. ಅದು ಪ್ರತ್ಯೇಕವಾಗಿದೆ, ಸಪರೇಟ್ ಗದ್ದೆಲ್ಲೇ ಮಾಡ್ತಿರೋದು, ಅದಕ್ಕೆ ಯಾವ್ದು ಕನೆಕ್ಷನೇ ಇಲ್ಲ. ಫಸಲು ಏನಾದ್ರು ಬರ್ತಾ ಇದೆಯಾ ಅದರಲ್ಲಿ? ಫಸಲು ಕಾಫಿಗೆ ಕುಯ್ತಾ ಇದೆ ಸರ್, ಕಿತ್ಲೆ ಹಣ್ಣು ಬರ್ತಾ ಇದೆ, ಉದುರೋಗ್ತಾ ಇದೆ, ಕಿತ್ಲೆ ಹಣ್ಣು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ನೋಡ್ಬೇಕು. ಕಾಫಿನಲ್ಲಿ ಹೇಗೆ ಬರ್ತಾ ಇದೆ ಅರ್ಧ ಎಕರೆಗೆ ಇಳುವರಿ? ಎಷ್ಟು ಮೂಟೆ ಬರ್ತಾ ಇದೆ ನೀವು ನೋಡ್ದಂಗೆ? ತುಂಬಾನೇ ಕಡಿಮೆ ಸರ್, ಇದ್ರದ್ದು ಅರ್ಧದಷ್ಟು ಬರುತ್ತೆ ಅನ್ಕೋಬಹುದು ನಮ್ಮ ಮಾಮೂಲು ತೋಟಕ್ಕಿಂತ. ಮಾಮೂಲು ತೋಟಕ್ಕಿಂತ ಪ್ಲಾಟ್ ಅದು, ಹೊಸ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡ್ತಾ ಇರೋದು, ಅದು ಅರ್ಧ ಅಷ್ಟೇ ಬರ್ಬೋದು ಅನ್ಕೊಳ್ಬಹುದು. ಈ ವಿಶೇಷವಾಗಿ ಸಾವಯವ ಕಾಫಿ ಅಂದಾಗ ಅದಕ್ಕೆ ಒಳ್ಳೆ ಬೆಲೆ ಏನಾದರೂ ಸಿಗುತ್ತಾ? ಅದಕ್ಕೆ ಸರ್ಟಿಫೈ ಮಾಡ್ಬೇಕು ಸರ್, ನಾವು ಸರ್ಟಿಫೈ ಪ್ರತಿ ವರ್ಷ ಮಾಡಬೇಕಾಗುತ್ತೆ. ಸಾವಯವ ನಿಜವಾಗ ಸಾವಯವನೇ ಇದೆಯಾ, ಮಣ್ಣಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ನೋಡಬೇಕಾಗುತ್ತೆ. ಸರ್ಟಿಫಿಕೇಶನ್ ತಗೊಂಡು ಅದನ್ನ ಸಪರೇಟ್ ಆಗಿ ನಾವು ಶೇಖರಣೆ ಮಾಡೋದಾಗಿರಲಿ, ಪ್ಯಾಕಿಂಗ್ ಮಾಡೋದಾಗಿರಲಿ, ಆ ಥರ ಮಾಡಿಕೊಂಡು ಅದಕ್ಕೊಂದು ಸರ್ವೆ ಅಂತೇಳಿ ನಡೀತದೆ. ಅದಕ್ಕೆ ಸಪರೇಟ್ ಮಾರ್ಕೆಟ್ ಇದೆ, ಆ ಮಾರ್ಕೆಟ್ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ, ಸಾವಯವ ಮಾಡಬೇಕು ಅಂತ ಇಂಟೆನ್ಷನ್ ಮಾಡ್ತಾ ಇರೋದು. ಅಂದರೆ ನಿಮಗೆ ಕಾಫಿ ಕೃಷಿ, ಈ ತೋಟದ ಬೆಳೆಗಳ ಕೃಷಿನೂ ಒಳ್ಳೆಯ ಲಾಭ ತಂದು ಕೊಡ್ತಾ ಇದೆ? ಹೌದು, ಅದಕ್ಕೋಸ್ಕರ ನಾವು ಕೊಡಗಲ್ಲಿ ಇದ್ದೀವಿ, ಕಾಫಿ ಇರೋದಕ್ಕೋಸ್ಕರ. ಮತ್ತೆ ಕೆರೆ ಕೂಡ ಇದೆ ನಿಮ್ದು, ಏನಾದ್ರು ಮೀನುಗಾರಿಕೆ ಮಾಡ್ತೀರಾ? ಹೌದು ಸರ್, ಕೆರೆ ಇದೆ, ಚಿಕ್ಕ ಕೆರೆ, ದೊಡ್ಡದಾಗಿಲ್ಲ. ಮೀನುಗಾರಿಕೆ ನಮ್ಮ ಮಾರಾಟಕ್ಕಲ್ಲ, ನಮ್ಮ ಯೂಸಿಗೆ, ನಮ್ಮ ಖುಷಿಗೆ ಮಾಡ್ಕೊಳ್ತೀವಿ. ಏನೇನು ಮರಿಗಳು ಬಿಡ್ತಾರೆ ಅಲ್ಲಿ? ಮೂರು ತಳಿ ಇದೆ ಸರ್ ಅದರಲ್ಲಿ, ಹುಲ್ಲುಗೆಂಡೆ ಇದೆ, ಕಾಮನ್ ಕಾರ್ಪ್ ಇದೆ, ಕಾಟ್ಲ ಇದೆ. ಮೂರು ಟೈಪು? ಹೌದು, ಕಾಟ್ಲ, ಸಾಮಾನ್ಯ ಗೆಂಡೆ ಮತ್ತೆ ಹುಲ್ಲುಗೆಂಡೆ. ಹುಲ್ಲುಗೆಂಡೆ ಅವು ಚೆನ್ನಾಗಿ ಬರ್ತಾ ಇದಾವೆ, ತೊಂದರೆ ಇಲ್ಲ. ನೀರು ಯಾವಾಗಲೂ ಇರುತ್ತಾ ಇಡೀ ವರ್ಷ? ಅದು ಜಲ ತುಂಬಾ ಕೆಸರಿರೋ ಗದ್ದೆಲಿ ಮಾಡಿದ್ದು, ನೀರು ಇರುತ್ತೆ. ಈ ಬೇಸಿಗೆ ಕಾಲದಲ್ಲಿ ನಾವು ತೋಟಗಳಿಗೆ ಮತ್ತೆ ಗದ್ದೆಗೆ ಅದಕ್ಕೆ ಹೊಡಿಬೇಕು, ಸ್ವಲ್ಪ ಕಡಿಮೆ ಆಗುತ್ತೆ. ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ತೇವೆ. ನೀರು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ, ಮ್ಯಾನೇಜ್ ಮಾಡ್ತಾ ಇದೀವಿ. ಒಟ್ಟಾರೆ ನಿಮಗೆ ಕಾಫಿ ಕೃಷಿನಲ್ಲೂ ಒಳ್ಳೆ ಆದಾಯ ಬರ್ತಾ ಇದೆ? ಕಾಫಿ ಕೃಷಿಯಲ್ಲಿ ಪರವಾಗಿಲ್ಲ ಸರ್, ಬರ್ತಾ ಇದೆ, ತೊಂದರೆ ಇಲ್ಲ. ಅಂದ್ರೆ ಸ್ವಲ್ಪ ಏರಿಳಿತ ಇರುತ್ತೆ ಬೆಲೆಗಳದ್ದು? ಹಾ, ಬೆಲೆ ನಮಗೆ ಕಮ್ಮಿ ಅಂತ ಹೇಳಿದ್ರೆ ಒಂದು 8,000-9,000 ಮೇಲೆ ಇದ್ರೆ ನಮಗೆ ಒಳ್ಳೆನೇ, ನಾವು ಬದುಕಬಹುದು, ನಮ್ಮ ಜೊತೆ ಕಾರ್ಮಿಕರು ಇರ್ಬೋದು. ಆ ಥರ ಅಂದರೆ ಕೆಲಸಗಾರರು ಬಹಳ ಮುಖ್ಯ ಕಾಫಿ ಬೆಳೆಗೆ. ಕಾಫಿಗೆ ಕೆಲಸಗಾರರು ತುಂಬಾ ಮುಖ್ಯ, ಯಾಕೆಂದ್ರೆ ಗಿಡ ಕಪಾತ್ ಮಾಡಬೇಕಾಗುತ್ತೆ, ಮರ ಕಪಾತು, ಗೊಬ್ಬರ ಕೊಡೋದು, ಕಳೆ ತೆಗೆಯೋದು, ಕಚಡ ಮಾಡೋಕ್ಕೆ ಪ್ರತಿಯೊಂದಕ್ಕೆ ಬೇಕೇ ಬೇಕು. ಅಲ್ಲೂ ಏನಾದರೂ ಈ ಯಂತ್ರೋಪಕರಣಗಳು ಇಂಥವನ್ನು ಬಳಸ್ಕೊಳ್ತೀರ? ಇಲ್ಲ ಸರ್, ನಾನು ಒಂದು ಮಿನಿ ಟಿಲ್ಲರ್ ಅಂತ ಹೇಳಿದೆ ಆವಾಗಲೇ. ಆ ಮಿನಿ ಟಿಲ್ಲರ್ ಹಳೆ ತೋಟದಲ್ಲಿ ಅಗತ್ಯ ಮಾಡಕ್ಕೆ ಚೆನ್ನಾಗುತ್ತೆ, ಬಟ್ ಹೊಸ ಗಿಡಗಳು ಮಧ್ಯಲ್ಲಿ ಹೋಗೋಕ್ಕಾಗಲ್ಲ. ಮತ್ತೆ ಕಳೆ ನಿಯಂತ್ರಣಕ್ಕೆ ವೀಡ್ ಕಟರ್ ಇದೆ, ಬ್ರಷ್ ಕಟರ್ ಅಂತಾರಲ್ಲ, ಅದಿದೆ. ಅದಾದ್ಮೇಲೆ ಸ್ಪ್ರೇ ಮಾಡೋಕ್ಕೆ ಪವರ್ ಸ್ಪ್ರೇಯರ್ ಇದೆ, ಅದನ್ನು ಕೂಡ. ಹೌದು, ಸಾಧಾರಣವಾಗಿ ಏನೇನು ಸಿಂಪರಣೆ ಮಾಡ್ತೀರಾ? ಸಿಂಪರಣೆ ಬೋಡೋ ಮಿಕ್ಸ್ ಮಾತ್ರ ಮಾಡೋದು, ಬೋಡೋ ಮಿಕ್ಸ್ಚರ್ ಮಾತ್ರ. ಮತ್ತೆ ಈ ಕೊಳೆ ರೋಗ ಇದಕ್ಕೆಲ್ಲ ಏನೇನು ಮಾಡೋದು? ಬೋಡೋ ಮಿಕ್ಸ್ ಅದೇ ಮಾಡೋದು, ಕೊಳೆ ರೋಗ. ಕೊಳೆ ರೋಗಕ್ಕೂ ಅದೇ ಮಾಡೋದು? ಅದೇ ಮಾಡೋದು. ನಿಯಂತ್ರಣಕ್ಕೆ ಬರುತ್ತೆ? ಖಂಡಿತ ಬರುತ್ತೆ, ಅಂದ್ರೆ 40 ದಿನ ಅದು ಪವರ್ ಇರುತ್ತೆ. ಅದರೊಳಗಡೆ ಪುನಃ ಗ್ಯಾಪ್ ಕೊಟ್ಟಾಗ ಪುನಃ ಹೊಡ್ಕೊಂಡಾಗ ನಮಗೆ ಚೆನ್ನಾಗಿರುತ್ತೆ. ಅಂದರೆ ಮುಖ್ಯವಾಗಿ ನೀವು ಈ ತೋಟದ ಬೆಳೆಗಳನ್ನು ಆಹಾರದ ಬೆಳೆಯಾದ ಭತ್ತ, ಮುಸ್ಕಿನ ಜೋಳದ ಜೊತೆಯಲ್ಲೂ ಬೆಳೀತಾ ಇದ್ದೀರಾ? ಹೌದು ಹೌದು. ಮತ್ತು ತರಕಾರಿ ಬೆಳೆಗಳನ್ನು ಬೆಳೀತೀರಾ? ತರಕಾರಿ ಬೆಳೆಯನ್ನು ಬೆಳೀತೀವಿ. ಬೆಳೆ ವೈವಿಧ್ಯತೆ ಬಹಳ ಮುಖ್ಯ. ಹೌದು ಸರ್, ಬೇರೆ ಬೇರೆ ಥರ ಇದ್ದರೆ ತುಂಬ. ಜೊತೆಗೆ ಪಶುಪಾಲನೆ ಮಾಡ್ತೀರಾ, ಅದರಿಂದ ಸಗಣಿ ಇದೆಲ್ಲ, ರೈತನಿಗೆ ಒಂದು ದನ ಇರಲೇಬೇಕು, ಗದ್ದೆ ಇರಲೇಬೇಕು, ಎಲ್ಲವು ನಾಟಿ ತಳಿಗಳನ್ನೇ ಮಾಡ್ಕೊಂಡಿದ್ದೀರಾ? ಹಸುಗಳು? ಹೌದು, ನಾವು ವೆಟನರಿ ಕಡೆಯಿಂದ ನಾವು ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು ನಾಟಿ ತಳಿಗಳನ್ನೇ. ನಾಟಿ? ಹೌದು. ಮತ್ತು ಬೇರೆ ಬೇರೆ ಇಲಾಖೆಗಳಿಂದ ಏನಾದರೂ ಸೌಲಭ್ಯ ಪಡ್ಕೊಳ್ತಾ ಇದ್ದೀರಾ ನವೀನ್ ಅವರು? ಸೌಲಭ್ಯಗಳು ಇತ್ತೀಚಿನ ಕೃಷಿ ಇಲಾಖೆಯಿಂದ ಕೆಲವೊಂದು ಪ್ರೋತ್ಸಾಹಧನ ಆಗಿರ್ಬೋದು, ಇಲ್ಲ ಸ್ಪ್ರಿಂಕ್ಲರ್ದು ಕೆಲವು ಮಷಿನರೀಸ್ಗಳೆಲ್ಲ ಕೊಡ್ತಾ ಇದ್ದಾರೆ, ಅಂಥದ್ದನ್ನು ತಗೊಳ್ತಾ ಇದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ ಸ್ವಲ್ಪ ಕಡಿಮೆನೇ ಅವ್ರದ್ದು ಆಕ್ಟಿವಿಟಿ ಇದೆ, ಹಾಗೆ ನೆಕ್ಸ್ಟ್ ಮುಂದೆ ಬಂದಾಗ ಆಗ್ಬೋದು. ಮತ್ತೆ ನಮ್ಮ ದನಗಳಿಗೆ ಆದರೆ ಆಂಬ್ಯುಲೆನ್ಸ್ ಸೌಲಭ್ಯ ಕೊಟ್ಟಿದ್ದಾರೆ ಇತ್ತೀಚೆಗೆ ವೆಟರಿನರಿಯಿಂದ. ನೀವು ಕರೆ ಮಾಡಿದ್ರೆ ಬರ್ತಾರೆ ಅವ್ರು? ಕಾಲ್ ಮಾಡಿದ್ರೆ? ಹೌದು, ಬರ್ತಾರೆ, ಬಂದು ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ. ಎಮರ್ಜೆನ್ಸಿ ಕೇಸಲ್ಲಿ ಮಾತ್ರ, ಈ ಕರು ಹಾಕಕ್ಕೆ ಇಂಜೆಕ್ಷನ್ ಅದೆಲ್ಲ ಮಾಡಲ್ಲ, ಎಮರ್ಜೆನ್ಸಿ ಕೇಸಲ್ಲಿ ಬಂದು ಬರ್ತಾರೆ, ಅದನ್ನು ಉಪಯೋಗ ಮಾಡ್ಕೊಳ್ತೀವಿ ನಾವು. ಇನ್ಸಿಮಿನೇಷನ್ ಮಾಡಲ್ಲ ಅಂದ್ರೆ? ಹೌದು, ಇಲ್ಲ ಅದೆಲ್ಲ ಮಾಡಲ್ಲ ಇನ್ಸಿಮಿನೇಷನ್. ಅದಕ್ಕೆ ನಾವು ಬೇರೆ ಕಾಲ್ ಮಾಡೋದು. ಆಂಬ್ಯುಲೆನ್ಸ್ ಬರ, ಆಂಬ್ಯುಲೆನ್ಸ್ ಎಮರ್ಜೆನ್ಸಿ ಕೇಸ್ ಮಾತ್ರ ಬರುತ್ತೆ, ಎಮರ್ಜೆನ್ಸಿ ಮಾತ್ರ ಬರುತ್ತೆ. ಅದಕ್ಕೂ ಮಾಡಿದ್ದಾರೆ? ಹೌದು ಹೌದು. ಮನುಷ್ಯರಿಗೆ ಹೇಗೆ ಆಂಬ್ಯುಲೆನ್ಸ್ ಇದೆಯೋ ಹಾಗೆ ಜಾನುವಾರುಗಳಿಗೂ ಮಾಡಿದ್ದಾರೆ. ಹೌದು. ಮತ್ತೆ ಈ ಬೆಣ್ಣೆ ಹಣ್ಣಿನ ಗಿಡಗಳನ್ನು ಕೂಡ ಹಾಕೊಂಡಿದ್ದಾರೆ, ಸಸಿಗಳನ್ನ? ಹೌದು ಸರ್, ಇತ್ತೀಚೆಗೆ ಹಾಕೊಂಡ್ರೆ ಅವು ಕೆಲವು ಫಸಲು ಬಿಡೋಕ್ಕಾಗಿದೆ. ಇತ್ತೀಚೆಗೆ ಸುಮಾರು ನಡ್ತಾ ಇದ್ದೀವಿ, ಮಧ್ಯೆ ಮಧ್ಯೆ ತೋಟ ಎಲ್ಲ ಕವರ್ ಆಗಿದೆ, ಅಲ್ಲಿ ನಡಕ್ಕೆ ಜಾಗ ಇಲ್ಲ, ಬಟ್ ಎಲ್ಲೆಲ್ಲ ಗ್ಯಾಪ್ ಸಿಗ್ತಾ ಇದೆ ಅಲ್ಲೆಲ್ಲ ನಡ್ತಾ ಇದ್ದೀವಿ. ಅಂದರೆ ಅದಕ್ಕೆ ಬೇಡಿಕೆ ಇದೆ ಅಂತ ನಡ್ತಾ ಇರೋದು? ಬೇಡಿಕೆ ಅಂದರೆ ಸರ್, ಇವಾಗ ಹೆಂಗೆ ಅಂತ ಹೇಳಕ್ಕೆ ಬರಲ್ಲ, ಈಗ ಬರೀ ಕಾಫಿ ಮಾರ್ಕೆಟ್ ಹೇಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅಡಿಕೆನು ಈ ವರ್ಷ ಕಳೆದ ವರ್ಷ ಚೆನ್ನಾಗೇ ಇತ್ತು, ಯಾವಾಗ ಬೀಳುತ್ತೆ ಹೇಳಕ್ಕೆ ಬರಲ್ಲ. ಯಾವುದೋ ಒಂದು ಕಡೆ ಬಂದಾಗ ನಮಗೆ ಇನ್ಕಮ್ ಸೋರ್ಸಿಗೆ ಶಾರ್ಟೇಜ್ ಆಗಲ್ಲ, ಇದು ಬರುತ್ತೆ ಅಂತಿರುತ್ತೆ. ಆ ಥರ ಬೆಣ್ಣೆಹಣ್ಣು ಪರವಾಗಿಲ್ಲ ಅಂತೀರಾ? ಒಳ್ಳೆ ಬೆಲೆ ಇದೆ ಮಾರ್ಕೆಟ್? ಹಾ, ಇದು ನಮಗೆ ರಂಜಾನ್ ಆ ಟೈಮಲ್ಲಿ ಸಿಕ್ಕಿದಾಗ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಈ ಮಳೆಗಾಲದಲ್ಲಿ 2 ಫಸಲು ಬಿಡುತ್ತೆ. ಮಳೆಗಾಲದಲ್ಲಿ ಬಿಡೋದಕ್ಕೆ ಇತ್ತೀಚೆಗೆ ನಾವು 40 ರೂಪಾಯಿಗೆ 30 ರೂಪಾಯಿಗೆ ಸೇಲ್ ಮಾಡಿದ್ದೀನಿ ನಾನು. ಬೇಸಿಗೆ ಕಾಲದಲ್ಲಿ ಸೇಲ್ ಮಾಡಿದಾಗ 100 ರೂಪಾಯಿ ಗಂಟೆ ಸಿಗುತ್ತೆ. ಅದು ಬಿಟ್ಟು ನಮ್ಮ ಹತ್ರ ಈ ಪನ್ಪುಳಿ ಮರಗಳಿದೆ, ಆ ಮರಗಳಲ್ಲಿ ನಮಗೆ ವರ್ಷಕ್ಕೆ ಕಮ್ಮಿ ಅಂತ ಹೇಳಿದ್ರು 8 ಕ್ವಿಂಟಲ್ ಅಷ್ಟು ಪನ್ಪುಳಿ ಸಿಗುತ್ತೆ. ಬಟ್ ತುಂಬಾ ಸೌದೆ ಅದೆಲ್ಲ ಖರ್ಚಿದೆ. ಸೊ ಅದು ಕೂಡ ಕೃಷಿ ಇಲಾಖೆಯಲ್ಲಿ ಮಾತನಕ್ಕೆ ಡಿಹೈಡ್ರೇಟರ್ ಮಷಿನ್ ಸಿಕ್ಕಿದ್ರೆ ನಮಗೆ ವ್ಯವಸ್ಥೆ, ಮರಗಳು ಕಡಿಯೋ ಕೆಲಸ ಇರಲ್ಲ. ಇವತ್ತು ನಾವು ಮರ ಕಡ್ದ್ಬಿಟ್ಟು ಸೊ ಒಣಗಿಸ್ತಾ ಇದ್ದೀವಿ, ನಾಳೆ ದಿನ ಪನ್ಪುಳಿ ಮರನೇ ಕಡ್ದ್ಬಿಟ್ಟು ನಾವು ಪನ್ಪುಳಿ ಒಣಗಿಸ್ಬೇಕಾಗುತ್ತೆ, ಆ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಅದನ್ನು ಮಾತಾಡಿ ನೋಡ್ಬೇಕೇನಾಗುತ್ತೆ ಅಂತ. ಒಟ್ಟಾರೆ ಲಾಭ ತಂದು ಕೊಡ್ತಾ ಇದೆ ಕಾಫಿ ಕೃಷಿ ಮತ್ತೆ ಬೇರೆ ತೋಟದ ಬೆಳೆಗಳನ್ನ? ತೋಟದ ಬೆಳೆಗಳಲ್ಲಿ ನಮಗೆ ಇದೆ ಲಾಭ ಇದೆ, ಇಲ್ಲ ಅಂತಲ್ಲ. ಖರ್ಚುನು ಅಷ್ಟೇ ಇರುತ್ತೆ? ಖರ್ಚು ಇರುತ್ತೆ, ನಮಗೆ ಲಾಭ ಇದೆ ಅದರಲ್ಲಿ. ಮತ್ತೆ ಕೆಲಸಗಾರರು ಬೇಕಿದ್ದು? ಕೆಲಸಗಾರರು ಖಂಡಿತವಾಗ್ಲೂ ಬೇಕು. ನಾವು ಅದಕ್ಕೆ ಇನ್ನು ಹೊರಗಿನ ಕೆಲಸಗಾರರಿಗೆ ಬಂದರೆ ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮತ್ತೆ ಕೆಲವು ಇಲ್ಲಿ ತೋಟ ಕಾರ್ಮಿಕರು ಅವರು ಪ್ರೈಸ್ನ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ, ನಮ್ಮ ಕೃಷಿ ಅಂದರೆ ಕೂಲಿ ದುಬಾರಿ ಆಗಿದೆ ಅಂತ. ದುಬಾರಿ ಆಗಿದೆ, ಮತ್ತೆ ಅದಕ್ಕೊಂದು ಗೇಜ್ ಯಾವುದು ಇಲ್ಲ ಮೆಷರ್ ಮಾಡೋಕ್ಕೆ, ಇಷ್ಟು ಎಷ್ಟು ಕೊಡಬೇಕು ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಸಂಘಟನೆಗಳು ಸೇರ್ಕೊಂಡು ಮಾಡಿದಾಗ ಎಲ್ಲರೂ ಹೆಲ್ಪ್ ಆಗ್ಬೋದು ಅಂತ ಒಂದು ಅಭಿಪ್ರಾಯ ಇದೆ ನಂದು. ಅಂದರೆ ರೈತರಿಗೂ ಅನುಕೂಲ ಆಗಬೇಕು, ಕೃಷಿ ಕಾರ್ಮಿಕರಿಗೂ ಅನುಕೂಲ ಆಗಬೇಕು. ಹೌದು, ಇಬ್ಬರಿಗೂ ಅನುಕೂಲ ಆಗಂತ ಕೃಷಿಕ ಮತ್ತೆ ಕೃಷಿ ಕಾರ್ಮಿಕ ಅದೊಂದು ಎರಡು ಸಂಬಂಧ ಅದು. ಹೌದು ಹೌದು ಹೌದು, ಇಬ್ಬರಿಗೂ ಅನುಕೂಲ ಆಗೋ ರೀತಿಯಲ್ಲಿ. ಹೌದು, ಅವ್ರಿಗೂ ನಷ್ಟ ಆಗಬಾರ್ದು, ಇವ್ರಿಗೂ ನಷ್ಟ ಆಗಬಾರ್ದು. ಅದರಿಂದ ಕೃಷಿ ಮುಂದುವರಿಯುತ್ತೆ, ಕೃಷಿ ಮುಂದುವರಿಯುತ್ತೆ. ಇಲ್ಲಾಂದ್ರೆ ಮತ್ತೆ ರೈತರು ಸಂಕಷ್ಟದಲ್ಲಿರ್ತಾರೆ. ನಿಜ, ಅದೊಂದು ಕಷ್ಟ ಅಂತೀರಿ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ. ಹೌದು, ಕೊಟ್ಟಿದೆ. ಲಾಭ ಲಾಭ ನಮ್ಮ ತೋಟಗಾರಿಕೆಯಲ್ಲಿ ಇದೆ. ಇದೆ. ಆತ್ಮೀಯ ರೈತ ಬಾಂಧವರೇ, ತಾವು ಕೆಮ್ಮಾರನ ನವೀನ್ ಬಿದ್ದಪ್ಪ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರನ್ನು ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9447710010. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9449 977 1010. ತುಂಬ ಸಂತೋಷ ನವೀನ್ ಬಿದ್ದಪ್ಪ ಅವರೇ, ತಾವಿದುವರೆಗೂ ತಮ್ಮ ಈ ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವವನ್ನು ಸಾಕಷ್ಟು ವಿವರವಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,800 ರೂಪಾಯಿಯಿಂದ 27,700 ರೂಪಾಯಿಗಳು, ಅರೇಬಿಕಾ ಚೆರಿ 14,000 ರೂಪಾಯಿಯಿಂದ 16,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಯಿಂದ 18,250 ರೂಪಾಯಿಗಳು, ರೋಬಸ್ಟಾ ಚೆರಿ 11,500 ರೂಪಾಯಿಯಿಂದ 12,650 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಇದೇ ಕಾರ್ಯಕ್ರಮದಲ್ಲಿ ಕೃಷಿರಂಗ, ಅದರಲ್ಲಿ ಸೊಪ್ಪು ತರಕಾರಿ ಬೆಳೆಗಳ ಕೃಷಿ ಕುರಿತು ಡಾಕ್ಟರ್ KM ಇಂದ್ರೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ ನಮಸ್ಕಾರ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಪ್ರಕಟಣೆ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲಾ ಮತ್ತು ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಿಲಿಟರಿ ಪಿಂಚಣಿ ಇಲ್ಲದ ಕರ್ನಾಟಕದ ಮಾಜಿ ಸೈನಿಕರ ಹಾಗೂ ಕರ್ನಾಟಕದಲ್ಲಿ ನೆಲೆಸಿರುವ ಹೊರ ರಾಜ್ಯದ ಮಾಜಿ ಸೈನಿಕರ ಮಕ್ಕಳಿಗೆ 25-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕಾಗಿ ಕಲ್ಯಾಣ ನಿಧಿಯಿಂದ 1ನೇ ತರಗತಿಯಿಂದ PUC 2ನೇ ವರ್ಷದವರೆಗೆ ಓದುವ ಮಕ್ಕಳಿಗೆ ಪುಸ್ತಕ ಅನುದಾನವನ್ನು ಮತ್ತು ವಿಶೇಷ ನಿಧಿಯಿಂದ ಡಿಗ್ರಿ, ಡಿಪ್ಲೊಮೋ, JOC ಪ್ರೊಫೆಷನಲ್ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಶಿಷ್ಯವೇತನ ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯ ಮಾದರಿಗಳನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿಯವರಿಂದ ಪಡೆದು 30 ಸೆಪ್ಟೆಂಬರ್ ಒಳಗೆ ಸಲ್ಲಿಸಬಹುದು. ನಿಧನ ಸುದ್ದಿ. ಈಚೂರು ಗ್ರಾಮತ್ರ ಚೆಂದುವಂಡ ದಿವಂಗತ ದಾದಾ ಅಯ್ಯಪ್ಪಂಡಪ್ಪಣ್ಣು 67 ಬೈತರ ದೇವಮ್ಮ ಇಂದು ಗೋಣಿಕೊಪ್ಪ ತುದಂಡರ ಗಂಟೆಗೆ ಮರಣಪಟ್ಟಿತು. ಇಂಗಡ ಚಾವನ ಗೋಣಿಕೊಪ್ಪ ಮೈಸೂರಮ್ಮ ಕಾಲೋನಿಯಲ್ಲಿ ಮೋವಡ ಮನೆಯಲ್ಲಿ ಬೆಚ್ಚಿತು. ನಾಳೆ ಮಜ್ಜನ ಹತ್ರ ಒಳಲು ಈಚೂರಲ್ಲೂ ದಫನ ಮಾಡುವಂದು ಒಕ್ಕಕಾರ ಅರಿಚಿಟ್ಟಿತು. ಕಡಂಗ ಕಲ್ಲುಮಟ್ಟೆ ಗ್ರಾಮತ್ರ ಅಮ್ಮಂಡ ಮುದ್ದಯ್ಯ ಹ್ಯಾರಿ ಅಯ್ಯಂಗಡಪಣ್ಣು ಅಮ್ಮಂಡ ದೇವಮ್ಮಾಜಿ ಇಂದು ಮಜ್ಜನ ದಂಡಗಂಟೆಗೆ ಮರಣಪಟ್ಟಿತು. 91 ಬೈತರ ಅಮ್ಮಂಡ ದೇವಮ್ಮಾಜಿ ತಾಮನೆ ಕೊಂಗಂಡ. ಇಂಗಡ ಚಾವುತಡಿನ ಕಡಂಗ ಕಲ್ಲುಮಟ್ಟೆಲುಳ್ಳ ಮೋವ ಮಂಜುಳ ಅಯ್ಯಪ್ಪ ಅಯ್ಯಂಡ ಮನೆಯಲ್ಲಿ ಬೆಪ್ಪಾಂಜಿ. ನಾಳೆ ಪೊಲಕ 9 ಗಂಟೆ ಮೀದ ಮೈಸೂರು JSS ಹಾಸ್ಪಿಟಲ್ ಕುಚಾವತಡಿನ ಕೊಡ್ಪಂದು ಒಕ್ಕಕರ ಅರಿಚಿಟ್ಟಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕೊಡಗು ಜಿಲ್ಲಾ ಲೀಡ್ ಬ್ಯಾಂಕ್ ಕುಶಾಲನಗರ ತಾಲೂಕು ಗುಡ್ಡೆ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಮಾದಾಪಟ್ಟಣ ಗ್ರಾಮದಲ್ಲಿ ಜನಸುರಕ್ಷಾ ಅಭಿಯಾನ ನಡೆದು ಈ ಜಂಬರನ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕ ರಾಕೇಶವು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಹಾಗೆ ಅಟಲ್ ಪಿಂಚಣಿ ಯೋಜನೆಗಳನ್ನ ಮಾಡಿಸಿಕೊಂಡು ಅದರ ಪ್ರಯೋಜನ ಪಡ್ಕೊಳ್ಳುವಂಗೆ ಸಾರ್ವಜನಿಕರಿಗೆ ಸಲಹೆ ನೀಡಿದ್ದು. ಎಲ್ಲ ಬ್ಯಾಂಕ್ ಖಾತೆಗೆ ಇಕೆವೈಸಿ ಮಾಡಿಸುವುದು ಕಡ್ಡಾಯಾಗಿಟ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡು ಕೊಟ್ಟಲ್ಲಿ ನಬಾರ್ಡ್ ಆರ್ಥಿಕ ನೆರವು ನೊಟ್ಟಿಗೆ ಕೊಡಗು ಜಿಲ್ಲೆಯಲ್ಲಿ ಅವಾರ್ಡ್ ಸಂಸ್ಥೆ ಆರ್ಥಿಕ ಸಾಕ್ಷರತಾ ಕಾರ್ಯಕ್ರಮನ ಪ್ರತಿ ತಾಲೂಕಲ್ಲಿ ಮಾಡ್ತಾ ಇದ್ದು ಸಾಮಾಜಿಕ ಭದ್ರತಾ ಯೋಜನೆ ಮಾಡಿಸುವುದು, ಸೈಬರ್ ಅಪರಾಧಿಗಳ ಬಗ್ಗೆ ಮಾಹಿತಿ ನೀಡಿದ್ದು ಹಾಗೆ ಡಿಜಿಟಲ್ ಪೇಮೆಂಟ್ ಬಗ್ಗೆ ಮಾಹಿತಿ ನೀಡಿದ್ದು ಇದರ ಮುಖ್ಯ ಉದ್ದೇಶ ತಾ ಹೇಳ್ದು. ಅಸಾಧಾರಣ ಸಾಧನೆ ಮಾಡಿದ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಅರ್ಜುನ ಕರೆದಳು. ಕಲೆ, ಸಾಂಸ್ಕೃತಿಕ ಕ್ರೀಡೆ ಸೇರಿದಂಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 5-18 ವರ್ಷದೊಳಗಿನ ಮಕ್ಕ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಅರ್ಜಿನ ಹಾಕಕ್ಕೆ ಅರ್ಜಿ ಹಾಕಿಕೆ 15 ಸೆಪ್ಟೆಂಬರ್ ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಮಹಿಳೆಯರ ಮತ್ತೆ ಮಕ್ಕಳ ಇಲಾಖೆನ ಉಪನಿರ್ದೇಶಕರ ಕಚೇರಿನ ಸಂಪರ್ಕಿಸಕ್ಕೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ 2024 ವರ್ಷದ ಗೌರವ ಪ್ರಶಸ್ತಿಗೆ ಅರೆಭಾಷೆಯಲ್ಲಿ ಸಂಸ್ಕೃತಿ, ಸಾಹಿತ್ಯ, ಕಲೆ, ಅಧ್ಯಯನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರಿಂದ ಅರ್ಜುನ ಕರೆದಳು. ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿ ಹಾಕಿಕೆ 11 ಸೆಪ್ಟೆಂಬರ್ ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಅಕಾಡೆಮಿ ಕಚೇರಿನ ಸಂಪರ್ಕಿಸಕ. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯು 13 ಫಲಾನುಭವಿ ಆಧಾರದ ಯೋಜನೆಗಳನ್ನು 2025-26 ಸಾಲಿನಲ್ಲಿ ಸೇವಾ ಸಿಂಧ್ ಆನ್ಲೈನ್ ತಂತ್ರಾಂಶದಡಿಯಲ್ಲಿ ಅಳವಡಿಸಲಾಗಿತ್ತು. ಆಸಕ್ತಿ ಇರುವ ವಿಕಲಚೇತನ ಫಲಾನುಭವಿಗ ಆನ್ಲೈನ್ ಮೂಲಕ ಸೇವಾ ಸಿಂಧು ಪೋರ್ಟಲ್ಲಿ ಅರ್ಜಿ ಹಾಕಿಕೆ ಬರುವ ತಿಂಗಳ 30 ಸೆಪ್ಟೆಂಬರ್ ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಯವರ ಕಚೇರಿನ ಸಂಪರ್ಕಿಸಕ. ಕಿರು ಆಹಾರ ಸಂರಕ್ಷಣಾ ಉದ್ಯಮಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಾಯಧನ ಸಿಕ್ಕಿದೆ. ಈ ಅವಕಾಶನ ಬಳಸಿಕೊಂಡು ಸ್ವಂತ ಕೆಲಸ ಮಾಡುವಲ್ಲಿ ಗಮನ ಕೊಡಕು ತಿಳಿ ಜಿಲ್ಲಾಧಿಕಾರಿ ವೆಂಕಟರಾಜು ತಿಳಿಸಲು. ಅವು ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತಾಡಿ ಸರ್ಕಾರದ 50% ಸಹಾಯಧನ ಸಿಕ್ಕಿದೆ. ಸಣ್ಣ ಮತ್ತು ಅತಿಸಣ್ಣ ಉದ್ದಿಮೆಗಳ ಬೆಳವಣಿಗೆಗೆ ಈ ಯೋಜನೆ ಸಹಾಯ ಆದೆ ಅಂತ ಹೇಳಿದು. ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಪ್ರಕಾಶವು ಮಾತಾಡಿ ಕಾಫಿ, ಕಾಳುಮೆಣಸು, ಏಲಕ್ಕಿ, ಕೊಕ್ಕೋ, ಅಡಿಕೆ, ಜೇನು, ಭತ್ತ ಸೇರಿದಂಗೆ ಬೇರೆ ಬೇರೆ ರೀತಿಯ ಬೆಳೆಗ ಕಿರು ಆಹಾರ ಸಂರಕ್ಷಣೆ ಮಾಡಿಕೆ ಅವಕಾಶ ಉಂಟು, ಅದನ್ನು ಬಳಸ್ಕೊಡಕು ತಿಳಿ ಹೇಳಿದು. ಗೌರಿ ಮತ್ತು ಗಣೇಶ ಹಬ್ಬದ ಪ್ರಯುಕ್ತ ವಿಗ್ರಹಗಳನ್ನು ಸಾರ್ವಜನಿಕ ಪ್ರದೇಶದಲ್ಲಿ ಪ್ರತಿಷ್ಠಾಪನೆ ಮಾಡಿಕೆ ಮುಂಚೆ ಆಯೋಜನೆ ಮಾಡುವವು ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿನ ಪಡೆದು ಕಾರ್ಯಕ್ರಮ ನಡೆಸಕ್ಕೂ, ವಿಷಕಾರಿ ರಾಸಾಯನಿಕ ಲೋಹ ಲೇಪದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪರಿಸರಕ್ಕೆ ಹಾನಿಯಾಗುವ ವಿಗ್ರಹಗಳನ್ನು ಬಳಸಿಕಾಗದು, ಪರಿಸರ ಸ್ನೇಹಿ ಜೇಡಿಮಣ್ಣದ ಹಾಗೆ ಬಣ್ಣ ಲೇಪನೆ ಮಾಡಿದ ವಿಗ್ರಹಗಳನ್ನು ಬಳಸಕ್ಕೂ, ನಿಗದಿ ಮಾಡಿದ ಜಾಗಲೇ ವಿಗ್ರಹಗಳನ್ನು ವಿಸರ್ಜಿಸಕ್ಕೂ, ನಗರಸಭೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ, ಸೆಸ್ಕ್ ಹಾಗೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿನ ಪಡೆದು ಪ್ರತಿಷ್ಠಾಪಿಸಕ್ಕೂ ತಿಳಿ ಮಡಿಕೇರಿ ನಗರಸಭಾ ಆಯುಕ್ತರು ತಿಳಿಸಲು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26 ಸಾಲಿಗೆ 6ನೇ ತರಗತಿಗೆ ಆನ್ಲೈನ್ಲಿ ಅರ್ಜಿ ಹಾಕಿಕೆ 27 ಆಗಸ್ಟ್ವರೆಗೆ ದಿನನ ವಿಸ್ತರಿಸಲಾಗುತ್ತಿಳಿ ನವೋದಯ ವಿದ್ಯಾಲಯದ ಪ್ರಕಟಣೆ ತಿಳಿಸಲು. ಕೃಷಿ ವಲಯದಲ್ಲಿ ಉತ್ಪಾದನೆ ಜಾಸ್ತಿ ಮಾಡಿಕೆ ಹಾಗೆ ರೈತರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಉದ್ದೇಶದಿಂದ ಕೃಷಿ ಪ್ರಶಸ್ತಿ ಕೃಷಿ ಉತ್ಪಾದನಾ ಇನಾಮ್ ಯೋಜನೆ ಇಲಾಖೆ ವತಿಯಿಂದ ಜಾರಿಗೊಳಿಸಲಾಗ್ತಾ ಇದ್ದು ಪ್ರತಿ ವರ್ಷನಂಗೆ ಈ ವರ್ಷನೂ ರೈತ ಮತ್ತು ರೈತ ಮಹಿಳೆಯರಿಂದ ಬೇರೆ ಬೇರೆ ಆಗಿ ಬೆಳೆ ಪೈಪೋಟಿಗೆ ಅರ್ಜಿನ ಕರೆದಳು. ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿ ಹಾಕಿಕೆ 31 ಆಗಸ್ಟ್ ಆಖರಿ ದಿನ. ಶ್ರೀ ಸಿದ್ದೇಶ್ವರ ಮತ್ತು ಶ್ರೀ ಬಸವೇಶ್ವರ ಹಂಗೆ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ ದೊಡ್ಡಮಲ್ತೆ ಗ್ರಾಮ ಇವರ ಕೂಡುಕೂಟಲಿ ಸ್ವರ್ಣಗೌರಿ ಮಹೋತ್ಸವದ ಅಂಗಾಗಿ ಬಾಗಿನ ಅರ್ಪಣೆ 26 ಹೊತ್ತಾರೆ 10:30 ಹೊನ್ನಮ್ಮನ ಕೆರೆಯಲ್ಲಿ ನಡೆದಿದೆ. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ವಿಷಯದ ಮೇಲೆ 10-12 ಮೂರು ದಿನಗಳ ಕಾರ್ಯಾಗಾರನ ಅಕಾಡೆಮಿ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಸಕ್ತಿ ಇರುವ ವಿಜ್ಞಾನ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗ ಉಪನ್ಯಾಸಕರು ಪ್ರಾಧ್ಯಾಪಕರು ವಿಜ್ಞಾನಿಗ ಭಾಗವಹಿಸಿಕೆ ಇಷ್ಟರೂ 8 ಸೆಪ್ಟೆಂಬರ್ ಸಂಬಂಧಪಟ್ಟ ಜಾಲತಾಣದಲ್ಲಿ ಹೆಸರನ್ನ ನೋಂದಾಯಿಸಿಕೊಡಕ್ಕೆ. ಕಡಗದಾಳು ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಯೋಜನೆಗಳ ಬಗ್ಗೆ ಅರಿವು ಕಾರ್ಯಕ್ರಮ ನಡೆದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿನ ಉಪನಿರ್ದೇಶಕರಾದ ಪ್ರಸನ್ನ ಕುಮಾರವು ಮಾತಾಡಿ ಇಲಾಖೆನ ಯೋಜನೆಗಳಾದ ಸ್ತನ್ಯಪಾನ ಸಪ್ತಾಹ, ಪೋಷಣ್ ಟ್ರ್ಯಾಕರ್, ಪೋಷಣ್ ಅಭಿಯಾನ ಬಗ್ಗೆ ಮಾಹಿತಿನ ಸಾರ್ವಜನಿಕರಿಗೆ ನೀಡಿದ್ದು ಹಾಗೆ ಪ್ರತಿ ತಿಂಗಳ ಮಕ್ಕಳ ತೂಕ ಮತ್ತು ಎತ್ತರ ನೋಡಿಕೊಂಡು ಪೋಷಕರು ಮಕ್ಕಳ ಬೆಳವಣಿಗೆ ಸರಿಯಾಗಿ ಆಗ್ತಿರೋದ್ರ ಬಗ್ಗೆ ತಿಳ್ಕೊಳಕು, ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಕಾಳಜಿ ವಹಿಸಿದಂಗೆ ಆದೆ, ಮಹಿಳೆಯರಿಗೆ ಏನಾದರೂ ತೊಂದರೆ ಆದರೆ ಮಹಿಳಾ ಸಹಾಯವಾಣಿ 1-8-1 ಹಾಗೆ ಮಕ್ಕಳಿಗೆ ತೊಂದರೆ ಆದ ಮಕ್ಕಳ ಸಹಾಯವಾಣಿ 1098 ನಂಬರ್ ಕರೆ ಮಾಡಿ ಸಹಾಯ ಪಡ್ಕೊಳಕ. ಹೆಂಗಸರು ಕುಟುಂಬದ ದೌರ್ಜನ್ಯಕ್ಕೆ ಒಳಗಾದರೆ ಸಖಿ ಒನ್ ಸ್ಟಾಫ್ ಸೆಂಟರ್ಲಿ ಇದ್ದು ಸಮಸ್ಯೆಗೆ ಪರಿಹಾರ ಕಂಡುಕೊಡಕಂತ ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಸಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕ್ಲಾತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನಂಬರ್ 2760 ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಟ್ಟಳ್ಳಿ. ಇದರ 2024-25 ಸಾಲಿನ 48ನೇ ವಾರ್ಷಿಕ ಮಹಾಸಭೆ ಇದೇ 24ರಂದು ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಚಟ್ಟಳ್ಳಿಯಲ್ಲಿರುವ ಸಂಘದ ಶ್ರೀ ನರೇಂದ್ರ ಮೋದಿ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಬಲ್ಲಾರಂಡ ಮಣಿ ಉತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಪಾಲ್ಗೊಂಡು ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಜುಲೈ 19ರಂದು ನಿಧನರಾದ ಮಡಿಕೇರಿ ಕಾವೇರಿ ಬಡಾವಣೆಯ ದಬ್ಬಡ್ಕ ಪೊನ್ನಪ್ಪ ಅವರ ಅತಿಥಿ ಕರ್ಮಾಂತರ ಇದೇ 24ರಂದು ನಾಳೆ ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಮಡಿಕೇರಿಯ ಮೈತ್ರಿ ಹಾಲ್ನಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ, ಮಕ್ಕಳು, ಅಳಿಯ ಹಾಗೂ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಜುಲೈ 22ರಂದು ನಿಧನರಾದ ಭಾಗಮಂಡಲ ಗ್ರಾಮ ಸೂರ್ತಲೆ ದಿವಂಗತ ಈರಪ್ಪನವರ ಪತ್ನಿ ಗಂಗಮ್ಮ ಅಕ್ಕಿ ಅವರ ಅತಿಥಿ ಕರ್ಮಾಂತರ ಇದೇ 24ರಂದು ನಾಳೆ ಭಾನುವಾರ ಪೂರ್ವಾಹ್ನ 11 ಗಂಟೆಗೆ ಭಾಗಮಂಡಲ ಪಟ್ಟಣದ ನಿಡ್ಡಮಲೆ ಹಾಲ್ನಲ್ಲಿ ನಡೆಸಲಾಗುವುದು. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು, ಅಳಿಯ, ಸೊಸೆಯಂದಿರು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಈ ತಿಂಗಳ 24ಕ್ಕೆ ವಿರಾಜ್ಪೇಟೆ ಪಂಜರ್ಪೇಟೆಯಲ್ಲಿ ಶುರಾಯನ್ನುಂಡು ಕೂರ್ಗ್ ಪೋರ್ಕ್ ಅಂಡ್ ಚಿಕನ್ ಸ್ಟಾಲ್. ನಲ್ಲ ಗುಣಮಟ್ಟದ ಪಂದಿ ಅಚ್ಚಿ, ಕೋಳಿ ಅಚ್ಚಿ ಕಟ್ಟುವ. ಸಂಪರ್ಕಿಸಿ ಕೂರ್ಗ್ ಪೋರ್ಕ್ ಅಂಡ್ ಚಿಕನ್ ಸ್ಟಾಲ್, ಫುಡ್ ಟೈಮ್ ರೆಸ್ಟೋರೆಂಟ್ ಪಕ್ಕ, ಗುಣಿಕೊಪ್ಪ ರೋಡ್, ಪಂಜರ್ಪೇಟ್, ವಿರಾಜ್ಪೇಟ್. ಮುಳಿಯ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ August 7th. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ₹3,900. ವಿಸಿಟ್ ಮುಳಿಯ ಟು ಎಕ್ಸ್ಪ್ಲೋರ್ ಸ್ಟನ್ನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಕ್ಕ ಸ್ಕೂಲ್ ಕಾಲೇಜಲ್ಲ ಮಾತ್ರ ಅಲ್ಲತೆ ಸಮಾಜದ ಕಾಮಂತ ವಿಷಯತ್ ನೋಡು ಸುಮಾರು ಪಡಿಬೇಕು ಇಪ್ಪ ಅದತ್ತು ನಲ್ಲ ವಿಚಾರತನ ಮಾತ್ರ ಬದುಕಲಿಕ್ಕೆ ಹುಟ್ಟಿಯಂಡು ಬಹುಸುನ ನಂದಾಕಿಯೋನೊಂದು ಕೃಷಿಕಂಗಳನ್ನ ಕೊಂಗಂಡ ದೇವಯ್ಯ ಕೆಮಿತ ಕರ್ಣಿಚಿ. ವಿರಾಜಪೇಟೆ ಕಾವೇರಿ ಪದವಿ ಕಾಲೇಜರ ವಿದ್ಯಾರ್ಥಿ ಸಂಘತ್ನ ಉದ್ಘಾಟನೆ ಮಾಡಿತು. ಮಕ್ಕಕ್ಕೆ ಪ್ರತಿಜ್ಞಾವಿಧಿನ ಬೋಧನೆ ಮಾಡಿತ ತಕ್ಕ ಪರಂದ ಅವು ಇಂದೇತ್ರ ಮಕ್ಕಕ್ಕೆ ವಿದ್ಯಾಭ್ಯಾಸ ಕೋವಲು ಪಡಿಬೇಕು ಸುಮಾರು ಆಯ್ಕೆ ಉಂಡು. ತಂಗಕ್ಕೆ ಪುಡುಚ ಕೋವಲು ಚಾಯ್ತೆ ಓದಿತ ಮಕ್ಕ ಅವರು ನಲ್ಲ ಸಮಾಜ ಕಟ್ಟುವಕ್ಕೆ ನೈಕೊಂಡು ಸಲಹೆ ಕೊಡ್ತದೆ. ಕಾರ್ಯಕ್ರಮತ್ರ ಕೊರವು ಕಾರಿಕೆ ವಹಿಸಣೆ ತಕ್ಕ ಪರಂದ ಕಾವೇರಿ ವಿದ್ಯಾಸಂಸ್ಥೆಯ ನಿರ್ದೇಶಕಗಳನ್ನ ಪಳಂಗಂಡ ವಾಣಿ ಚಂಗಪ್ಪ ನಾಯಕತ್ವ ಗುಣತ್ನ ಬೊಲ್ತಿಯೋಕ್ಕೆ ಸಾಕಾರ ಮಾಡುವ ವಿದ್ಯಾರ್ಥಿ ಸಂಘತ್ರ ಚಟುವಟಿಕೆಯಲ್ಲಿ ಮಕ್ಕ ನಲ್ಲ ತರತು ಕೂಡಿಯಾಡಿತು. ಉಪಾಧ್ಯಾಪಿ ಮಕ್ಕಳ ನಡುವ ಸೇತುವೆ ಅನಿಕೆ ಕಾರ್ಯನಿಸುನೊಂದು ಅರಿಚಿಟ್ಟತ್ತು. ಕಾಲೇಜರ ಪ್ರಿನ್ಸಿಪಲ್ ಬೆನಡಿಕ್ಟ್ ಸಾಲ್ದಾನ ಐಕ್ಯುಎಸ್ಸಿ ಪಿ ವಿದ್ಯಾರ್ಥಿ ಕ್ಷೇಮ ಪಾಲನಾ ಸಮಿತಿಯ ಸಂಚಾಲಕಗಳನ್ನ ಪ್ರಿಯಾ ಮುದ್ದಪ್ಪ ಕುಣಿಕೆ ಮುಖ್ಯಪಟ್ಟವು ಕೂಡಿಯಾಡಿತಿಂಜ ಕಾರ್ಯಕ್ರಮದ ಮಕ್ಕ ಮನರಂಜನೆ ಕೊತ್ತ ಕಾರ್ಯಕ್ರಮ ನಡೆಸಿಕೊಡ್ತದೆ. ರಿಯಾಯಿತಿ ಕ್ರಯತ ಕಟ್ಟುವ ಬೇವು ಕೂಟನ ಯೂರಿಯಾ ರಸಗೊಬ್ಬರತನ ಕೃಷಿಕ ಅಲ್ಲತೆ ಬಾರಿ ಚಟುವಟಿಕೆಗೆ ಬಳಸತನಕ್ಕೆ ತಡಪಕ್ಕೆ ಜಿಲ್ಲೆಯ ಮಡಿಕೇರಿ ಸೋಮರಪೇಟೆ ಪಿಂಜ ವಿರಾಜಪೇಟೆ ತಾಲೂಕರ ಕೈಗಾರಿಕಾ ಪ್ರದೇಶತ್ತು ಅದನ್ನು ಅಕ್ರಮಾಯಿತು ಬಳಸಿನುಳ್ಳ ಕಾರ್ಖಾನೆ ಪಿಂಜ ಕೈಗಾರಿಕೆನ ಕಂಡುಪಿಡಿಚಿತ್ತು. ಅಯಂಡ ವಿರುದ್ಧ ಕಾನೂನು ಕೊತ್ತನಿಗೆ ಕ್ರಮ ಎಡ್ತಂಡು ಅಯಂಡ ಪರವಾನಗಿನ ರದ್ದು ಮಾಡುವಕ್ಕೆ ತಾಲೂಕು ಒಂದಣನಕ್ಕೆ ಬಾರೆ ಬಾರೆ ಇಲಾಖೆಯ ಅಧಿಕಾರಿಯ ಕೂಡಿನ ಮೂಂದು ತಂಡತನ ಜಿಲ್ಲಾಧಿಕಾರಿ ರಚನೆ ಮಾಡಿತು. ಈ ನಿಟ್ಟಲ್ಲಿ ಜಿಲ್ಲೆಯಲ್ಲಿ ರಿಯಾಯಿತಿ ಕ್ರಯತ ಕಟ್ಟುವಂತ ಬೇವು ಕೂಟನ ಯೂರಿಯಾ ರಸಗೊಬ್ಬರತನ ಕೃಷಿ ಅಲ್ಲದ ಚಟುವಟಿಕೆಯಲ್ಲಿ ಬಳಸಿನುಳ್ಳದು ಇಲ್ಲೆಂಗಿ ಅಕ್ರಮಾಯಿತು ಕೂಟಿ ಬೆಚ್ಚದು ಮಾರುವುದು ಪಿಂಜ ಕಡತುವುದು ಕಂಡು ಬಂದಕ ಸಾರ್ವಜನಿಕ ತಂಗಡ ಪಕ್ಕತ್ರ ಕೃಷಿ ಇಲಾಖೆಯ ಅಧಿಕಾರಿಯಕ್ಕೆ ಮಾಹಿತಿ ಕೊಡಪನಕ್ಕೆ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕಂಗ ಅರಿಚಿಟಿತು. ಶ್ರೀ ಸ್ವರ್ಣಗೌರಿ ಮಹೋತ್ಸವತ್ರ ಮಾರಿಪತ್ ದೊಡ್ಡಮಲ್ತೆ ಗ್ರಾಮತ್ರ ಶ್ರೀ ಸಿದ್ದೇಶ್ವರ ಪಿಂಜ ಶ್ರೀ ಬಸವೇಶ್ವರ ಪಿಂಜ ಸ್ವರ್ಣಗೌರಿ ಹೊನ್ನಮ್ಮ ಟ್ರಸ್ಟ್ರ ಕೂಡು ಕೂಟತ್ತು.